ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ಇಂಡಿ ತಾಲೂಕು ಇಂಚಗೇರಿ ಗ್ರಾಮದ ಕೃಷಿ ಅನುಭವಿ ಕಾಶಿನಾಥ್ ನಾಗಪ್ಪ ಬಾಲ್ಗಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ, ಶರಣ ಶರಣಾರ್ಥಿಗಳು, ಇಂದು ನಾನು ಇಂಡಿ ತಾಲೂಕಿನ ಇಂಚಗಿರಿ ಗ್ರಾಮದ ಪ್ರಗತಿಪರ ರೈತ ಇವರೊಂದಿಗೆ ಸಂದರ್ಶನ ಮಾಡಲು ನಾನು ಅವರ ಹೊಲ ತೋಟಕ್ಕೆ ಹೋಗಿದ್ದೇನೆ. ಅಲ್ಲಿಂದ ಅವರನ್ನು ಮಾತಾಡಿಸ್ಲಿಕ್ಕಿದ್ದೇನೆ. ಈಗ ಅವರ ಮಾತನ್ನು ನಾವು ಕೇಳುವ. ಕಾಶಿನಾಥ್ ನಾಗಪ್ಪ ಬಾಳ್ಗಾಂ ಅವರೇ, ನಮಸ್ಕಾರಗಳು. ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಕಾಶಿನಾಥ್ ನಾಗಪ್ಪ ಬಾಳ್ಗಾಂ ಅವರೇ, ನೀವು ಎಷ್ಟು ಎಕರೆ ಪ್ರದೇಶದಲ್ಲಿ ನಿಮ್ಮ ಕೃಷಿ ಚಟುವಟಿಕೆ ನಡೀತಾ ಇದೆ ಹೇಳಿ? ನಮ್ದ್ರೆ ಟೋಟಲ್ 10 ಎಕರೆ ಹೊಲ ರೀ. 10 ಎಕರೆದಾಗ 1 ಎಕರೆ ದಾಳಿಂಬೆ, 1 ಎಕರೆ ನಿಂಬೆ ಅದ್ರಿ. ಉಳಿಕಿದೇನ ಜೋಳ, ತೊಗರಿ, ಮೆಕ್ಕೆಜೋಳ, ಟೊಮ್ಯಾಟೊ ಇತ್ಯಾದಿ ಬೇರೆ ಬೇರೆ ತರ ಬೆಳೆ ಬೆಳಿತೀವ್ರಿ. ಇದರಲ್ಲಿ ಯಾವ್ದು ನಿಮ್ದು ಮುಖ್ಯ ಬೆಳೆ? ನಮ್ಮ ಮುಖ್ಯ ಬೆಳೆ ನಿಂಬೆ ರೀ. ಈಗ ನಾವು ನಿಂಬೆ ಮೇಲೆ ಹೆಚ್ಚು ಅವಲಂಬನೆ ಇಟ್ಕೊಂಡಿದ್ದೀವಿ ರೀ. ನಿಂಬೆ, ದಾಳಿಂಬೆ ಇದ್ರ ಮೇಲೆ ಹೆಚ್ಚಾಗಿ. ಈಗ ನಿಂಬೆ ನಿಮ್ದು ಮುಖ್ಯ ಬೆಳೆ ಅಂತ ಹೇಳಿದ್ರಿ, ನಿಮ್ಮ 10 ಎಕರೆ ಇದೆ ಅಂತ ಹೇಳಿದ್ರಿ. 10 ಎಕರೆ ಭೂಮಿಯಲ್ಲಿ ನಿಂಬೆಗೆ ಅಂತ ಎಷ್ಟು ಬಿಟ್ಟಿದ್ರಿ? ನಿಂಬೆಗೆ ಅಂತ 1 ಎಕರೆ ಆದ್ರೆ ಈಗ ಲವಣಿ. ಈಗ ಏನೋ 1 ಎಕರೆ ನಾವು ಮಾಡ್ಬೇಕಂತೀವ್ರಿ. ಆದ್ರ ಈ ಕಡೆ ನಮ್ಗ ಗಡಿನಾಡು ಪ್ರದೇಶ್ರಿ, ಈ ಕಡೆ ನೀರಿಲ್ಲ, ನೀರಿನ ಸೌಕರ್ಯ ಇಲ್ಲ, ಬೋರ್ ಮುಖಾಂತರ ನೀರ. ಅದಕ್ಕ ಎಷ್ಟು ಬೇಕಾತಾವ ಅಟ್ಟೆ. ಈಗ ಸದ್ಯ ನಮ್ಗ 1 ಎಕರೆಗೆ ಸಫಿಶಿಯಂಟ್ ನೀರವ. ಹೆಚ್ಚಿಗೆ ನೀರು ಬಿಟ್ಟಕ್ ನಾವು ಬಿಟ್ಟು ಬಿಟ್ಟಿದ್ದೀವಿ ಉಳಿಕಿದ್ದು. ಆದ್ರೆ ಈಗ 100 ನಿಂಬೆ ಗಿಡ ಅವ್ರಿ ಚೆಲ್ತೀವ್ರಿ. ಕಾಶಿನಾಥ್ ಅವರೇ, ನಿಂಬೆ ಗಿಡದ ಕೆಳಗೆ ನಾವು ಕೂತಿದ್ದೇವು, ನೆರಳಲ್ಲಿ ಕೂತಿದ್ದೇವು. ಬಹಳಷ್ಟು ನಿಂಬೆ ಕಾಣ್ತಾ ಇದೆ, ಎಲ್ಲ ಕಾಯಿಗಳಾಗಿ ಕಾಣ್ತಾ ಇದೆ. ಈಗ ಒಳ್ಳೆ ಸೀಸನ್ ನೋಡಿ, ಈಗ ಇದು ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಬೇಸಿಗೆಯಲ್ಲಿ ಅಂತೂ ಬೇಡಿಕೆ ಸಿಕ್ಕಾಪಟ್ಟೆ ಇರ್ತದೆ. ಈಗಿರುವಾಗ ಈಗ ನಿಮ್ಮ ಗಿಡದಲ್ಲಿ ಕಾಯಿಗಳು ಸಣ್ಣ ಸಣ್ಣಾಗಿ ಕಾಣ್ತಾ ಇದೆ, ಈ ಸೀಸನ್ಗೆ ಸಪ್ಲೈ ಮಾಡುವಷ್ಟು ನಿಂಬೆ ನಿಮ್ಮಲ್ಲಿ ಇಲ್ವಾ? ಅದಾವ್ರಿ ಸರ್. ಈಗ ಈ ಕಡೆಯಿಂದ ಈಗ ನೀವು ಇಲ್ಲಿ ನೋಡಿದ ಗಿಡದಾಗ ಈಗ ಹರಿದಾರಿ, ಹರ್ಕೋತ ಹಿಂಗೆ ತೆಳಗಿನ ಲೈನ್ ಹೊಳಗಾರಿ. ಅದರಿಂದ ಇಲ್ಲೊಂದು ಸ್ವಲ್ಪ ಕಮ್ ಕಾಣಿಸ್ತಾರೆ. ಆ ಕಡೆ ಅದಾವ್ರಿ, ತೆಳಗಿನ ಸೈಡ್ ಅದಾವ್ರಿ. ಅಂದ್ರೆ ಕೆಳಗಡೆ ಭೂಮಿಯಲ್ಲಿ ಇನ್ನು ಜಾಸ್ತಿ ಇದೆ. ನಾವು ಇಲ್ಲಿ ಕುಂತೇವು, ಇಲ್ಲಿ ಈ ಗಿಡದಲ್ಲಿ ಕಡಿಮೆ ಇದೆ. ಇಲ್ಲಿಂದ ಜಸ್ಟ್ ಹರ್ಕೋತ ಹೋಗಿದ್ರಿಂದ ಇಲ್ಲಿ ಕಾಣಿಸಲ್ಲ ಗೇರಿ ಕಾಯಿ. ಸಣ್ಣ ಆಟ ಕಾಣಿಸ್ತಾರೆ, ದಮ್ಮು ದಮ್ಮು ಕಾಯಿ ಎಲ್ಲ ಹರ್ಕೋತ ಹೋಗ್ಯಾರಿ, ಗಾಳಗಳು ತೆಳಗ್ ಹೋಗ್ಯಾರಿ. ನೋಡ್ರಿ, ನಿಂಬೆ ಗಿಡಕ್ಕೆ ನೀವು ಡ್ರಿಪ್ ಇರಿಗೇಷನ್ ಅಲ್ಲಿ ನೀರ್ ಬಿಟ್ಟಿದ್ರಿ, ಎಷ್ಟು ಹೊತ್ತು ಬಿಡ್ತಿರ್ರಿ ನೀವು ಈ ನೀರು? ಸರ್, ನಮ್ ಕಡೆ ಕರೆಂಟ್ ಏನ ರಾತ್ರಿ 1-3 ತಾಸ, ಹಗಲೇ 2 ತಾಸ ಇರ್ತದ್ರಿ. ಇಟ್ ಸಫಿಶಿಯಂಟ್ 5 ತಾಸ ನೀರು ಬಿಡಲೇಬೇಕ್ರಿ ನಿಂಬೆ ಗಿಡಕ್ಕ. ಉಳಿಕಿದ ದಾಳಿಂಬ್ರಿ ಅದೇನಾದ್ರಿ 2-2 ತಾಸ ಬಿಟ್ರೆ ನಡೀತದ್ರಿ. ಇದಕ್ ನೀರು ಎಷ್ಟು ಸಫಿಶಿಯಂಟ್ ಇರ್ತಾವ ಅಟ್ ಕಾಯಿರಿ, ಅಟ್ ಫಲ ಕೊಡ್ತದ್ರಿ. ಇದು ಅಂದ್ರೆ ನಿಮ್ ಪ್ರದೇಶದಲ್ಲಿ ಕರೆಂಟ್ 24 ಗಂಟೆಯಲ್ಲಿ ಬರೀ 1-4 ಗಂಟೆ ಸಿಗುತ್ತಾ? 5 ಗಂಟೆ ಸಿಗ್ತದೆ ಸರ್. ಬರೀ 5 ಗಂಟೆ, 24 ಗಂಟೆಯಲ್ಲಿ ಬರೀ 5 ಗಂಟೆ ನಿಮ್ಗೆ ಕರೆಂಟ್ ಸಿಗ್ತಾ ಇದೆ. ಅದರಿಂದ ಬಹಳ ತ್ರಾಸ ಆಗ್ತಾ ಇದೆ. ನೀರು ಇದಕ್ಕೆಲ್ಲ ನೀರು ಕೊಡೋದಕ್ಕೆ ಸಫಿಷಿಯಂಟ್ ನೀರು ಇಲ್ಲ ಅಂತ ಹೇಳ್ತೀರಿ, ಅಂದ್ರೆ ಕಡಿಮೆ ಇದೆ ನೀರು. ಈ ತೊಂದರೆಗಳನ್ನು ನಿಭಾಯಿಸ್ಲಿಕ್ಕೆ ಏನ್ ಮಾಡ್ತೀರಿ? ಉಪಾಯ ಏನಾದ್ರೂ ಬೇಕಲ್ಲ? ಏನ್ ಉಪಾಯ ಇಲ್ರಿ ಸರ್. ಈಗ ನಮ್ಗ ಸೋಲಾರ್ ಅಂತ ಹೇಳಿ ಬಂದವ್ರಿ, ಈಗ ಬ್ಯಾಂಕಿನಿಂದ ಸಾಲ ಮಾಡ್ಕೊಂಡು ಸೋಲಾರ್ ಸಿಸ್ಟಮ್ ಮಾಡ್ಕೋಬೇಕಂತೇಳಿ ಹಿಂಗೆ ವಿಚಾರ ಮಾಡಿದೀವಿ ನಾವು ಕರೆಂಟ್ ಬಗ್ಗೆ. ಬ್ಯಾಂಕ್ ಅಂದ್ರೆ ನೀವು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ, ಸೋಲಾರ್ಗೆ ಅಂತ ಸಾಲ ಕೊಡ್ತಾರೆ, ಸೋಲಾರ್ ಇಂದ ಕರೆಂಟ್ ತಗೊಂಡ್ರೆ ಸಫಿಷಿಯಂಟ್ ಆಗಿ ಅಂದ್ರೆ ಸಾಕಷ್ಟು ನೀರು ನಿಮ್ಗೆ ಸಿಗುತ್ತಂತ ಅನ್ಸ್ತಾ ಇದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಇದು ಬರೀ 1-5 ಗಂಟೆ 24 ಗಂಟೆಯಲ್ಲಿ 5 ಗಂಟೆ ಸಿಗುವಂತ ಕರೆಂಟ್ ಸಾಕಾಗಲ್ಲ, ಅದಕ್ಕೆ ಸೋಲಾರ್ಗೆ ಹೋಗ್ತಾ ಇದ್ರಿ. ಏನ್ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರಿ? ಏನು ಪ್ಲಾನ್ ಮಾಡಿದ್ರಿ? ಎಷ್ಟು ವಾಟಿನ ಸೋಲಾರ್ ಬೇಕು? ಎಲ್ಲಿ ಸ್ಥಾಪನೆ ಮಾಡ್ತೀರಿ? ಮೇಲ್ಗಡೆ ಭೂಮಿ ಇದೆಯಲ್ಲ, ಅಲ್ಲಿ ಸ್ಥಾಪನೆ ಮಾಡ್ತಾರೆ? ಅಂದ್ರೆ ಸೂರ್ಯನ ಬೆಳಕು ಸಿಕ್ಕಾಪಟ್ಟೆ ಇರ್ಬೇಕು, ಅದಕ್ಕೆ ಸ್ವಚ್ಛವಾಗಿರ್ಬೇಕು, ಅಲ್ಲಿ ನೆರಳಿರಬಾರ್ದು ಅಂತ ಯಾವುದು ಪ್ರದೇಶ ಇದರಲ್ಲಿ ನೀವು ಗುರುತಿಸಿದ್ರಿ ಹೇಳಿ ಸರ್? ಇಲ್ಲಿ ನಮ್ಮ ಮನೆ ಹತ್ತಿರ ಈಗ ಹಿಂದಿನ ಮಗ್ಲ ನಮ್ಗೊಂದು ಮೋಟರ್ ನಡೆಯಟ್ ಸಫಿಶಿಯಂಟ್ ಸೋಲಾರ್ ಕೊಂಡಟ್ ಜಾಗ ಅದ್ರಿ. ಅಲ್ಲೇ ಮನೆಗೂ ಕರೆಂಟ್ ಆಯ್ತ್ರಿ, ಇದಕ್ಕೂ ಕರೆಂಟ್ ಆಯ್ತು, ನಮ್ಗೆ ಪಂಪ್ ಸೆಟ್ಗೂ ಕರೆಂಟ್ ಆಯ್ತು. ಈ ತರ ನಮ್ಗೆ ಅನುಕೂಲ ಆಗಂತ ಜಾಗನಾಗ ಮಾಡ್ಕೋಬೇಕಂತ ಹಿಂಗೊಂದು ಯೋಜನೆ ಹಾಕಿದೀವ್ರಿ. ಈಗ ಯೋಜನೆ ಹಾಕಿದ್ರೆ ಯೋಚನೆ ಕೂಡ ಬಾಡಿದ್ರೆ ಅದ್ರ ಬಗ್ಗೆ ಆ ಯೋಜನೆಯಲ್ಲಿ ಎಷ್ಟು ವಾಟ್ ಇದಂದ್ರೆ ಎಷ್ಟು ಸಾಮರ್ಥ್ಯದ್ದು ಕರೆಂಟ್ ಬೇಕಾಗುತ್ತೆ ಅದ್ರ ಬಗ್ಗೆ ಅಲ್ಲಿ ವಿಚಾರ ಮಾಡಿದ್ರೆ ಮತ್ತೆ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ನೀವು ಬ್ಯಾಂಕ್ ಅಲ್ಲ ಸೋಲಾರ್ ಯಾರು ಸ್ಥಾಪನೆ ಮಾಡ್ತಾರಲ್ಲ ಸೋಲಾರ್ದು ಸಿಸ್ಟಮ್ ಅವ್ರ ಹತ್ರ ವಿಚಾರಿಸಿದ್ರ ಅವ್ರಿಗೆ ಭೇಟಿ ಆಗಿದ್ರಿ ಸರ್ ಅವ್ರು 360,000 ಅಮೌಂಟ್ ಹೇಳಿದಾರೆ ಟೋಟಲ್ ಅದರಿಂದ ಬ್ಯಾಂಕಿಗೆ ಯಾವ ಬ್ಯಾಂಕಿಗಾರ ನಾವು ನಮ್ಮ ಜಮೀನು ಕಾಗದ ಪತ್ರ ಕೊಟ್ಟು ಅವರಿಗೆ ನಾವು ಸಾಲ ಹಾಕಿ ಅದ್ರ ಮ್ಯಾಗ ಕೊಟ್ಟಕ್ರ ಅವರಿಗೆ DD ಮುಟ್ಟದಕ್ರ ಅವ್ರು ನಮಗೆ ತಂದು ಕುಂಡ್ರಿಸ್ತೀನಿ ಹಿಂಗೆಲ್ಲ ಹೇಳಿದಾರೆ ಅಂದ್ರೆ ಅವ್ರು ತಂದು ಕೂರಿಸಿದ್ರೆ ಆಮೇಲೆ ನಿಮ್ಗೆ ಬೇಕಾದಷ್ಟು ಕರೆಂಟ್ ಸಿಗುತ್ತೆ ಆಮೇಲೆ ಹೆಚ್ಚಿನ ಕರೆಂಟ್ ನೀವು ಮಾರ್ಬಹುದು ಅನ್ಸ್ತದೆ ಅಂತದ್ದು ಏನಾದ್ರು ಹೇಳಿದಾರ ಅಂದ್ರೆ ಮಾರ್ಬಹುದು ಅಂದ್ರೆ ಸ್ಟೇಟ್ ಗವರ್ಮೆಂಟ್ನ ಈ ಕರೆಂಟ್ ಡಿಪಾರ್ಟ್ಮೆಂಟ್ ಗೆ ವಾಪಸ್ ಕೊಡಬಹುದು ಅಂದ್ರೆ ಮಿಕ್ಕಿದನ್ ಕೊಡಬಹುದು ಅಂತ ಏನಾದ್ರು ಹೇಳಿದ್ರ ಇಲ್ರಿ ಹಂಗೇನ್ ಹೇಳಿಲ್ರಿ ಆದ್ರೆ ಒಂದ್ ಮೋಟರ್ ನಡೀತಾ ಸಫಿಶಿಯಂಟ್ ಅಂತ ಹೇಳ್ರಿ ಅಂದ್ರೆ 360,000 ಅಮೌಂಟ್ ದಾಗ ಒಂದ್ ಮೋಟರ್ 5 HP ಮೋಟರ್ ಒಂದು ಸಫಿಶಿಯಂಟ್ ಸೂರ್ಯನ ಬೆಳಕು ಇರತಕ್ಕ ಜಗಬಹುದು ಅಂತ ಇಟ್ಟು ಹೇಳಿದಾರ್ರಿ ಉಳ್ಕಿದ್ ಮಾರ್ಕೊಳಕ್ ಅದೇನು ಅದೇ ಅಷ್ಟೊಂದು ತಯಾರಾಗಲ್ರಿ ಕರೆಂಟ್ ಅಂದ್ರೆ ನೀವು 360,000 ರೂಪಾಯಿ ಬ್ಯಾಂಕಿಂದ ಲೋನ್ ತಗೊಂಡು ಸೋಲಾರ್ ಸ್ಥಾಪನೆ ಮಾಡಿದ್ರೆ ಆ ಸೋಲಾರ್ ಸಿಸ್ಟಮ್ ಇಂದಾಗಿ ಒಂದು ಪಂಪ್ ನಡೀತದೆ ಅಂತ ಹೇಳ್ತೀರಿ 5 HP ಇದು ಸಾಕಾಗತ್ತಲ್ಲ ನೀರಿಗೆ ಹಾ ರೀ ಒಂದ್ ಪಂಪರ್ ಕಂಟಿನ್ಯೂ ನಡೆದ್ರೆ ನಮ್ಗೆ 12 hours ನಡೀತಂದ್ರ ಸಾಕಾಗ್ತದ್ರಿ ಅಂದ್ ಇದು ಒಂದ್ ಕರೆಂಟ್ ಇರ್ತದಲ್ಲ ಸರ್ಕಾರದ್ದು ಇದಿಟ್ಟು ಅದಿಟ್ಟು ಆದ್ರೆ ನಮ್ಗೆ ಸಫಿಶಿಯಂಟ್ ಆಗ್ಬಹುದು ಹಿಂಗ್ ಒಂದ್ ಈ ವಿಚಾರ ನೀವು ಎಷ್ಟು ವರ್ಷದಿಂದ ಯೋಚನೆ ಮಾಡ್ತಾ ಇದೀರಿ ಈಗ ಏನಾದ್ರು ಸದ್ಯಕ್ಕೆ ಮಾಡಕ್ ಹೊರಟಿದಿರ ಈಗ ಇನ್ನ ಈಗ ಸದ್ಯ ನಾವು ವಿಚಾರ ಮಾಡಿದೀವ್ರಿ ಮಾಡ್ಬೇಕಂತೇಳಿ ಆದ್ರ ರೊಕ್ಕಿನ ಸ್ವಲ್ಪ ಆ ಕಡೆ ಈ ಪ್ರಾಬ್ಲಮ್ ಇದ್ರಿಂದ ನಾವು ಅಂತೂ ಅಂಜಾಡ್ಕೋತ ಮಾಡ್ಬೇಕಾಗ್ರಿ ಮಳೆ ಬೆಳಿ ಎಲ್ಲ ಹಿಂಗಿರ್ತಾವ ಒಮ್ಮೆ ನಿಸರ್ಗ ಕೈ ಕೊಡ್ತದ ಹೇಳಕ್ ನಮ್ಗೆ ದುಡ್ಡು ಬರಂಗಿಲ್ಲ ಹಿಂಗೆಲ್ಲ ಆಗ್ತದ ಈಗ ಯಾವುದೇ ಬೆಳಿ ಮ್ಯಾಗ ಬೆಳಿ ನಮ್ಮ ಕೈಯಾಗ ರೊಕ್ಕ ತಂದು ಕೊಟ್ಟಕ್ರಿ ನಮ್ಮ ಅನ್ನಂಗ ಪರಿಸ್ಥಿತಿ ಅದ್ರಿ ಈಗ ಸದ್ಯಕ್ಕೆ ರೈತರದು ಆದ್ರೂ ಇದ್ರಾಗೆ ಒದ್ದಾಡ್ಕೋತ ಹಂಗೆ ನಾವು ಏನಾರ ಪ್ರಯತ್ನ ಮಾಡ್ಬೇಕಂತ ಹೇಳಿ ಯೋಚನೆ ಹಾಕಿದೀವ್ರಿ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ನೀವು ಬ್ಯಾಂಕಿಗೆ ಹೋದ್ರೆ ಸೋಲಾರ್ಗೆ ಅಂತೂ ಸಾಕಷ್ಟು ಪ್ರೋತ್ಸಾಹ ಇದೆ ಅದರಿಂದಾಗಿ ನೀವು ಸೋಲಾರ್ ಸ್ಥಾಪನೆ ಮಾಡೋದೇ ಒಲಿತು ಅಂದ್ರೆ ಮಾಡ್ಲೇಬೇಕಾಗತ್ತೆ ಇಲ್ಲ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಗೆ ಫಸಲು ಅಷ್ಟು ಸಿಗಲ್ಲ ಎಲ್ಲ ಸಮಸ್ಯೆ ಆಗ್ಬಿಡ್ತದೆ ಅಲ್ವಾ ಈಗ ನಿಂಬೆ ಗಿಡ ಸುಮಾರು 1 acre ಇದೆ ಅಂತ ಹೇಳಿದ್ರೆ ನೀವು ಎಷ್ಟು ಗಿಡ ಇದೆ 1 acre ಒಂದ್ ಎಕರೆದಲ್ಲಿ 104 ಗಿಡ ಕೊಡ್ತಿದ್ರು ಅಂದ್ರೆ ನಿಂಬೆ ಯಾವ ಜಾತಿದು ಯಾವ ತಳಿ ಜವರಿನಿ ಅದ್ರಿ ಯಾವ ತಳಿ ಇದ್ರಾಗ ಏನ್ ತಳಿ ಇಲ್ರಿ ಹಂಗ ನಿಂಬಿಕಾಯಿದಾಗ ದಾಳಂಬ್ರಿ ಉಳ್ಕಿದ ಇದ್ರಾಗ ತಳಿ ಅದಾವ ಹಂಗ ನಿಂಬಿಕಾಯಿಗೆ ತಳಿ ಇಲ್ರಿ ಅಲ್ಲ ಒಂದು ಸ್ವಲ್ಪ ಕಷಿದು ಬರ್ತಾ ಇದೆ ಈಗ ಅಂದ್ರೆ ಹೊಸ ಸಂಶೋಧನೆ ಮಾಡಿಕೊಂಡು ತೋಟಗಾರಿಕೆ ಇಲಾಖೆ ಅವ್ರು ಕೊಡ್ತಾ ಇದ್ದಾರೆ ಅಂತವ್ ಏನ ತಂದಿದ್ರ ಅಂತ ಕೇಳಿದ್ ನಾನು ಈ ಗಿಡ ನೆಟ್ಟೆ ಎಷ್ಟು ವರ್ಷ ಆಯ್ತು ಇದನ್ನ ಗಿಡ ನೆಟ್ಟೆ 11 ಐತ್ರಿ 11 ಆಯ್ತ್ರಿ ಈಗಾದ್ರೆ ಇದು ಜವಾರಿ ಗಿಡ ಬೀಜದಿಂದ ತೆರೆದು ಆ ತಂತ್ರಜ್ಞಾನ ಉಪಯೋಗ ಮಾಡಿ ಅವು ಏನ್ ಗಿಡ ಬರ್ತಾವ್ರಿ ಅವು ಈ ಗಿಡದಷ್ಟು ದಾಂಡಿಗೆ ಆಗಲ್ರಿ ಗಾತ್ರ ಆಗಲ್ರಿ ಗಿಡ ಅದರಿಂದ ಫಲ ಕಮ್ಮಿ ಸಿಗ್ತದ ಅದಕ್ಕೆ ಜಲ್ದಿ ಫಲ ಆತದ್ರಿ ಇದ್ರ ಗಾತ್ರ ದೊಡ್ಡದಾಗ್ತಾರಿ ಮುಂದೆ ಇದ್ರ ಉತ್ಪನ್ನ ಹೆಚ್ಚಾತದ್ರಿ ಅದಕ್ಕಿಂತ ಅದಕ್ಕೇನು ಸರ್ಕಾರಿ ಇದು ಇರ್ತಾವಲ್ರಿ ಅವಕ್ಕ ನೀರು ಕಮ್ಮಿ ಬೆಳಕು ಮೇಳಿಲ್ರಿ ಇದಕ್ಕೆ 1-2 ನಡಬರ್ಕ ಏನೋ ಕಲ್ಪಿತ ಮಳೆ ದೂರ ಹೋದ್ರ ನೀರು ಕಮ್ಮಿ ಬಿದ್ದರೆ ಇದು ಒಂದು ಸ್ವಲ್ಪ ಜೀವ ಹಿಡಿತದ್ರಿ ಆ ಗಿಡ ಏನಂದ್ರೆ ಒಣಗಿ ಹೋಗ್ಬಿಡ್ತಾರೆ ಅಂದಿ ಫಸ್ಟ್ ಒಣಗಿ ಹೋಗುದು ನೀರು ಬಂತ ಆದ ತಕ್ಷಣ ಮುಂದೆ ಹಂಗೆ ಸಂಗಿನಾಗಿ ಒಣಗಲಿಕ್ಕೆ ಚಾಲು ಮಾಡ್ತಾರೆ 2-3 ತೊಳ್ಕೊಳ್ಳೋ ಕೆಪಾಸಿಟಿ ಇರಲ್ರಿ ಅದು ಅಂದ್ರೆ ಈ ಗಿಡಕ್ಕೆ ಈಗ ನೀವು ಜಾವರಿ ಅಂತ ಹೇಳ್ತೀರಿ ಈ ಗಿಡ ನೆಟ್ಟು 11 ಆಯ್ತು ಇದಕ್ಕೆ ನೀರು ಒಂದು 15 ನೀರು ಇಲ್ಲ ಅಂತ ಇದ್ರು ಕೂಡ ಅಲ್ಲಿ ತಡ್ಕೊಳ್ಳುವ ಶಕ್ತಿ ಇದೆ ಒಂದ್ ತಿಂಗಳು 2-3 ನೀರು ಇದ್ದಿತ್ತಿಲ್ರಿ ಇದಕ್ಕೆ ಈ ಗಿಡಕ್ಕೆ 3 ನೀರು ಇಲ್ದಿದ್ರು ನಡೀತದೆ ಅದು ಸತ್ತೋಗಲ್ಲ ಗಿಡ ಬೋರ್ವೆಲ್ ನಮ್ದ್ರಿ ಬ್ಯಾಸಿಗೆ ನೀರು ಹೋಗಿದ್ರಿ ಪೂರ್ತಿನಿ 4 ಮಳೆ ಆಗಲಿಲ್ಲ ಅಂದ್ರೂ ಕಮ್ಮಿ ಕಮ್ಮಿ 3 ತಡ್ಕೊಂಡದ್ರಿ ಗಿಡ 3 ಹೋಗಿಲ್ರಿ ಅದರಿಂದ ನಾವು ಈ ಜವಾರಿಗೆ ತುಸು ಹೆಚ್ಚು ನಮ್ಗೆ ಅವಲಂಬನೆ ಇದ್ರಿ ಜವಾರಿ ಗಿಡ ಹಚ್ಚಿದ್ರೆ ಹೆಚ್ಚು ಅವಲಂಬನೆ ಅಂದ ಇದಕ್ಕೇನಂದ್ರಿ ಸರ ತಿಪ್ಪಿ ಖಾತ ನಿಂಬೆ ಗಿಡಕ್ಕೆ ತಿಪ್ಪಿ ಖಾತ ಸಫಿಶಿಯಂಟ್ ನೀರ ಆದ್ರೆ ಒಂದು ಕುಟುಂಬಕ್ಕೆ 100 ಗಿಡ ಆರಾಮ್ ಬದುಕಿಸ್ಬಹುದ್ರಿ ನೌಕರಿದಾರ ತರ ಇಳ್ಬಹುದ್ರಿ ಅಂದ್ರೆ ನೀವು ಹಾಕಿ ದುಡ್ಡಿಗೆ ಬರ್ತದೆ ಅಂತ ನಿಮ್ಮ ಒಂದು ಯೋಚನೆ ಮತ್ತೆ ಯೋಜನೆ ಕೂಡ ಈಗ ಎಷ್ಟಿದೆ ಅಂತ ಹೇಳಿದ್ರೆ 80 ಗಿಡ ಇದೆ ಅಂತ ಹೇಳಿದ್ರೆ ಈ 100 ಗಿಡ ಅವ್ರಿ 100 ಗಿಡ ಇದೆ ಇಲ್ಲಿ ಸೊ ಎಷ್ಟು ಫಸಲ್ ಕೊಟ್ಟಿದೆ ನಿಮ್ಗೆ ಇದು ಇದು ಇಲ್ಲಾಂದ್ರೆ ನಮ್ಗೆ ವರ್ಷಕ್ಕೆ ಸರ 3.5 lakh 2 lakh 2.5 lakh ರೇಟ್ ಹೆಂಗ್ ಹೆಚ್ಚ ಕಮ್ಮಿ ಇರ್ತದ್ರಿ ಈ ವರ್ಷಿನ ಗಪ್ಲೆ ರೇಟ್ ಇತ್ತು ಕಾಯಿ ಸ್ವಲ್ಪ ಹೆಚ್ಚಾಗಿದ್ದು ನಮ್ಗೇನೋ ನೀರಿನ ಶಾರ್ಟೇಜ್ ಬಿದ್ದಿತ್ತಿಲ್ಲ ಕರೆಂಟ್ ಪ್ರಾಬ್ಲಮ್ ಆಗಿತ್ತಿಲ್ಲ ಅಂದ್ರೆ ಹೆಚ್ಚಿಗೆ ಬೆಳೀತದ್ರಿ ಮತ್ತೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರು 2 lakh 2.5 lakh ತಕ ಉತ್ಪನ್ನ ಸಿಗ್ತದ್ರಿ ಅಂದ್ರೆ ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿ ನಿಮ್ಗೆ ರೇಟ್ ಸಿಗ್ಬಹುದು ಅಲ್ವಾ? ಅಂದ್ರೆ ಬೇಸಿಗೆಯಲ್ಲಿ ಅದರದ್ದು ಡಿಮಾಂಡ್ ಜಾಸ್ತಿ ಇರ್ತದೆ ನಿಂಬೆಗೆ. ಬೇರೆ ಟೈಮಲ್ಲಿ ನಾವು ಈಗ ಮಾರ್ಕೆಟ್ ಅಲ್ಲಿ ನೋಡ್ತೇವೆ 10 ರೂಪಾಯಿ 10 ಕೊಡ್ತಾರೆ, ಆದ್ರೆ ಈಗ ಈ ಬೇಸಿಗೆ ಸಮಯದಲ್ಲಿ 4 ಕೊಡ್ತಾರ್ರಿ. ಅಂದ್ರೆ ರೈತರಿಗೆ ಜಾಸ್ತಿ ದುಡ್ಡು ಬರುತ್ತಂತ ಆಯ್ತಲ್ಲ? ಬರುತ್ತದೆ ಸರ್, ಬೇಸಿಗೆಯಲ್ಲಿ ರೇಟ್ ಚಲೋ ಇರ್ತದ್ರಿ. ಆದ್ರೆ ಮಳೆಗಾಲದಾಗ ಏನ್ರಿ ಅಷ್ಟೆ ಸುಮ್ ನಮ್ ಮನಿ ಖರ್ಚ, ನಮ್ದೇನ್ ಮ್ಯಾಗಿನ ಚೈನಿ ಎಷ್ಟು ನಡೀತದ್ರಿ, ಉಳಿಕೆ ದುಡ್ಡು ಉಳಿಯಲ್ರಿ ಮಳೆಗಾಲ ಪೀಕ್ನಾಗ. ಆದ್ರೆ ಬೇಸಿಗೆದಿಂದಾಗ ಏನ್ರಿ ಉಳಿತದ್ರಿ, ನಮ್ಗೆ ಲಾಭ ಬೆಳೆ ಹಾಕುದು ಮಾಡುದು. ಆದ್ರೆ ನಾವು ಏನ್ರಿ ಮುಂದೆ ಮಾಡಬೇಕಾದ್ರೆ ಹೊಲ್ದಾಗ ಏನ್ರಿ ಮಾಡಿಸ್ಬೇಕಾದ್ರೆ ದೋಸಗದ್ದಾಗ ಏನ್ರಿ ಮಾಡಿಸ್ಬೇಕಾದ್ರೆ ನಮ್ಗೆ ಒಂದು ಹೊಡೆದ ರೊಕ್ಕ ಉಳಿತದ್ರಿ. ಈಗ ನೀವು ಇದ್ರದ್ದು ಮಾರಾಟದ ವ್ಯವಸ್ಥೆಗೆ ಏನು ನೀವೇ ಸ್ವತಃ ಹೋಗಿ ಮಾರಾಟದ ವ್ಯವಸ್ಥೆ ಮಾಡ್ತೀರಾ? APMC ಇಂಥ ಜಾಗಕ್ಕೆಲ್ಲ ಹೋಗಿ ಬರ್ತೀರಾ ಅಥವಾ ಯಾರಾದ್ರೂ ಏಜೆಂಟ್ಸ್ಗಳಿಗೆ ಬಂದಿಲ್ಲಿ ಇದನ್ನೆಲ್ಲ ತಗೊಂಡು ಹೋಗ್ತಾರಾ ನಿಮಗೆ ರೇಟ್ ಕೊಟ್ಟು? ಇಲ್ಲರಿ ಸರ್, ಈಗ ನಾವು ಆಳಚ್ಚಿ ನಾವೇ ಹರಿತೇವೆ ರೀ, ನಾವೇ ಒಯ್ದು APMC ಹಚ್ತೇವೆ ರೀ, ಅಲ್ಲಿ ದಲ್ಲಾಳರು ಇರ್ತಾರೆ, ದಲ್ಲಾಳರ ಮುಖಾಂತರ ಮಾರಿಸ್ತೇವೆ ರೀ. ಈಗ ಫಸಲ್ ಬಂದದ್ರಲ್ಲಿ ಎಲ್ಲವೂ ಚೆನ್ನಾಗಿರ್ತದೋ ಎಷ್ಟು ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಪರ್ಸೆಂಟೇಜ್ ಹಾಳಾಗಿರ್ತದೆ ಅಂಥದ್ದೇನಾದ್ರೂ ಇರ್ತದೆ ಹೇಳಿ ಸರ್? ಮಳೆಗಾಲದಾಗ ಅಗ್ದಿ ರೇಟ್ ಕಮ್ಮಿ ಇರ್ತಾರೆ, ನಾವು ಹಾಳು ಹಚ್ಚಿ ಹರ್ಲಿಕ್ಕೆ ಒಬ್ಬರಿಗೆ ಅಂತ ಹರ್ಲಿಕ್ಕಾಗಲ್ಲ ರೀ, ಮುಳ್ಳಿನ ಗಿಡ ಇರ್ತಾವ ರೀ ನಿಂಬೆ ಗಿಡ, ಒಂದು ನಾಲ್ಕಾರು ಮಂದಿ ಬೇಕಾತಾರಿ. ಆಳು ಹಚ್ಚಿ ಆಳೆ ಹರಿದ ಕೂಲಿನೇ ಆಗಂಗಿಲ್ಲ ರೇಟ್ ಇಳಿತಂದ್ರ. ಇದು ಈಗ ನಿಮ್ಗೆ ಫಸಲ್ ಬರುತ್ತಲ್ಲ ಅದ್ರಲ್ಲಿ ಎಲ್ಲ ಚಲೋ ಇರ್ತದ ಅಥವಾ ನೀವು ಸ್ವಲ್ಪ ಕೆಟ್ಟ ಹೋಗುದಂತದ್ದು ಇರ್ತದೆ, ಸ್ವಲ್ಪ ರೋಗ ಬರುವಂತದ್ದು ಅಂತವೆಲ್ಲ ನಿಂಬೆ ನಿಮ್ಗೆ ಆಗಿದ್ದುಂಟ ಈಗ 11 ವರ್ಷದಲ್ಲಿ? ಇಲ್ಲಿಲ್ರಿ, ಒಟ್ಟೆ ನಿಂಬಿಕಾಯಿ ರೋಗ ಏನು ಬರಂಗಿಲ್ರಿ, ಔಷಧ ಕಮ್ಮರಿ, ಉಳ್ಕಿದ ಡಾಳಿಂಬ್ರಿ ಇದಕ್ಕಿಂತ ಇವಕ್ಕೆ ಲಾಗೋಡಿ ಕಮ್ಮರಿ. ನಿಂಬೆ ಗಿಡ ಬೆಳೆಯಕ್ಕೆ ಅಗದಿ ಉತ್ತಮ ರೀ, ನೀರು ಸಫಿಶಿಯಂಟ, ಜರ ಗೊಬ್ಬರ ಹಾಕಿ ಮೆಹನತ್ ಮಾಡಿದ್ರೆ ನಿಂಬೆ ಗಿಡದ ಫಸಲು ಭಾಳ ಚಲೋ ರೀ. ಎಲ್ಲರಿಗೂ ಹೇಳ್ಬೇಕಂದ್ರೆ ಇದು ನಿಂಬೆ ಗಿಡ ಇದ್ರೆ ಒಬ್ಬ ಒಂದು ಮನ್ಯಾಗ ಒಂದು ನೌಕರಿ ಮನುಷ್ಯ ಇದ್ದಂಗೆ ರೀ, ಡೈಲಿ ಪಗಾರ ಇದ್ದಂಗೆ 20,000-30,000 ತಿಂಗಳ ಅವನಿಗೆ ಇನ್ಕಮ್ ಆಗ್ಬೋದು. 30,000 ಅಂತರ ಹೊಟ್ಟೆ ಕಟ್ಟಿಟ್ಟದ್ದು ಬುತ್ತಿದ್ರಿ ಅದು ಬರ್ತದ್ರಿ. ಈಗ ಸರ್, ಈಗ ನಿಂಬೆ ಜೊತೆಯಲ್ಲಿ ಅಂದ್ರೆ 1 ಎಕರೆ ಜಾಗ ನೀವು ನಿಂಬೆಗೆ ಬಿಟ್ಟಿದ್ರಿ, ಸಾಕಷ್ಟು ಫಸಲ ಆಗಿದೆ, 1 ಎಕರೆ ಕೂಡ ನೀವು ಯೋಚನೆ ಮಾಡ್ತಾ ಇದ್ರಿ, ಅಂದ್ರೆ ಇದ್ರಲ್ಲಿ ನಿಮ್ಗೆ ಲಾಭ ಜಾಸ್ತಿ ಬಂದಿದೆ ನಿಂಬೆಯಿಂದ, 1 ಎಕರೆಯಲ್ಲಿ ಕೂಡ ನಿಂಬೆನೆ ಗಿಡ ನೆಡುವಂತದ್ದು ನೀವು ಯೋಚನೆ ಮಾಡಿದ್ರಿ ಅಲ್ವಾ? ಆ ನಂತರ ಈ ನಿಂಬೆ ಅಲ್ಲದೆ ಈಗ 10 ಎಕರೆಯಲ್ಲಿ 2 ಎಕರೆ ಇದಕ್ಕಾಯ್ತದಲ್ಲ, ಬೇರೆ ಯಾವ್ದೆಲ್ಲ ಬೇಸಾಯ ಮಾಡ್ತೀರಿ? ಹಾಗಾಗಿ ಹೇಳಿದ್ರೆ ನೀವು ಮೆಕ್ಕೆಜೋಳ, ತೊಗರಿ, ಟೊಮೆಟೊ, ನಿಂಬೆ, ದಾಳಿಂಬೆ, ಆಡು, ಎಮ್ಮೆ ಇದೆಲ್ಲ ಕೂಡ ಇದೆಯಾ ನಿಮ್ಗೆ? ಹಾ ರೀ, ಎಲ್ಲ ಕೂಡ ಇದ್ರಿ. ಆಡದ್ರಿ, ಎಮ್ಮೆ ಅದ್ರಿ, ಅಂದ್ರೆ ಈ ಖಾತ ಬೇಕಲ್ರಿ ನಿಂಬೆ ಗಿಡಕ್ಕೆ, ಅದ್ರ ಕಾಲ ನಾವು ಇವು ಹಸುಗಳು ಸಾಕ್ತೇವ್ರಿ, ಸಾಕಿ ಅವ್ರದ್ದೆ ಇದು ಹಾಲಿಟ್ಟು ನಮ್ಗೆ ತಿಲ್ಲಾಕತ್ತಾವ್ರಿ. ಹೆಚ್ಚಾದಂದ್ರ ಡೇರಿ ಅದ್ರಿ, ನಮ್ಮಲ್ಲಿ ಡೇರಿ ಹಾಕ್ತೇವ್ರಿ. ಮತ್ತೆ ಉಳ್ಕಿದ ಖಾತ ಏನದ ಇದಕ್ಕೆ ಹತ್ತಾರಿ, ನಾವು ಹಂಗೆ ಅವಕ್ಕೆ ಇವ್ರು ಕೂಡ ಹಂಗೆ ಜಾಯ್ಕ್ ಮಾಡ್ಕೊತ ಹೋಗ್ತೇವ್ರಿ. ಸಗಣಿ ಗೊಬ್ಬರನು ಸಿಗುತ್ತೆ, ಆ ಸಗಣಿಯಲ್ಲಿ ನೀವು ಗ್ಯಾಸ್ ಕೂಡ ಉತ್ಪಾದನೆ ಮಾಡ್ತೀರಾ? ಇದಕ್ಕೆ ನಿಮ್ಮ ಬಯೋಗ್ಯಾಸ್ ಎಲ್ಲ ಇದೆಯಾ? ಬಯೋಗ್ಯಾಸ್ ಇತ್ತರಿ ಸರ್, ಅದು ನಡಬರ್ಕ ಒಂದ್ ಸ್ವಲ್ಪ ನಮ್ಮಲ್ಲಿ ಇಲ್ಲಿ 2012 ಬರ ಬಿದ್ದಿತ್ರಿ. ಆ ಹೇಳಾಗ ನಮ್ ದನಾನ ಎಲ್ಲ ಕಮ್ ಮಾಡ್ಕೊಂಡೇವ್ ರೀ ನಾವು ಮೇವು ಇಲ್ಲ ಅಂತೇಳಿ, ಅದರಿಂದ ಬಯೋಗ್ಯಾಸ್ ಬಂದ್ ಬಿದ್ದದ್ರಿ ಈಗ. ಆದ್ರೆ ಇನ್ನ ಮತ್ ಮಾಡೋ ಸರ್ಕಾರಿ ಸ್ಕೀಮ್ ಯಾವ್ದಾದ್ರು ಬಂದ್ರೆ ಮತ್ ಮಾಡ್ಕೋತೀವ್ರಿ. ಈಗ ದನ ಎಮ್ಮೆ ಎಷ್ಟಿದೆ? ಎಮ್ಮೆ ಒಂದಾದ್ರಿ, ಎಮ್ಮೆ ಕರ ಒಂದು ದೊಡ್ಡದ್ರಿ, ಒಂದು ಆಡದ್ರಿ, ಒಂದು 2 ಆಡವ್ರಿ, 8 ಅವ್ರಿ ಬದುಕು. ಇದ್ರಲ್ಲಿ ಯಾಕೆ ನೀವು ಯೋಚನೆ ಮಾಡಿಲ್ಲ ಎಮ್ಮೆ ಇದು ಆಡು ಸಾಕಣೆ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಡುವಂಥದ್ದು? ಅಂದ್ರೆ 2-3 ಆಡು ಇದೆ, ಎಮ್ಮೆ ಕೂಡ ಸ್ವಲ್ಪ ಕಡಿಮೆನೇ ಇದೆ ನಿಮ್ಮ ಹತ್ರ, ಇದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡಬಹುದಲ್ಲ? ಇದರಲ್ಲಿ ಸರ್ ಈಗ ನಮ್ಗೆ ನಿಂಬೆ ಗಿಡ, ದಾಳಿಂಬ್ರಿ 2 ಅದಾವ್ರಿ. 2 ಇದ್ರಿಂದ ಏನಾಗ್ಯದ್ರಿ ಸರ್, ನಾವು ಇಬ್ರು ಗಂಡ ಹೆಂತ್ರಿ, 2 ಮಕ್ಳು ಅದಾವ, ಅವು ಸಾಲಿಗೆ ಹೋಗ್ತಾವ್ರಿ. ಅದನ್ನ ಮಾಡಿದ್ರೆ ನಾವೇ ಮಾಡ್ಬೇಕ್ರಿ, ಎಲ್ಲರಿ ಕಾರಣ ಕಟ್ಟ ಏನಾರ ಬತ್ತು ಎಲ್ಲರಿ ಸತ್ರು ಕಟ್ಟರು ನಾವೇ ಹೋಗ್ಬೇಕ್ರಿ. ಒಂದಿಲ್ಲ ಅಂದ್ರೆ ಅದು ಸಾಂಸ್ಕೃತಿಕ ಪ್ರಕಾರ ಅಂದ್ರೆ ಏನಾದ್ರೆ ಬಂದಿಲ್ಲ ನೋಡವ್ ಅವನಿಗೆ ಯಾರು ಹತ್ತಂಗ ಹಿಂಗತ್ತಾರ, ಅಲ್ಲಿ ಹೋಗ್ಬೇಕು ಬರ್ಬೇಕು. ಆ ಹೇಳಕ್ಕೂ ಉಸಾಬ್ರಿ ಆಗಂಗಿಲ್ರಿ ನಮ್ಗೆ, ಅದರಿಂದ ಒಂದು ಸ್ವಲ್ಪ ನಮ್ಗೆ ಎಟ್ರೆ ನಡೀತಾವ ಅಟ್ಟಿಟ್ಕೊಂಡು ಕೂತ್ ಬಿಟ್ಟಿದ್ರಿ ಸರ್. ಈಗ ಇದ್ರ ಜೊತೆ ದಾಳಿಂಬೆ ಹೇಳಿದ್ರಿ ನೋಡಿ, ದಾಳಿಂಬೆಯಲ್ಲಿ ಹೇಗಿದೆ, ಹೆಂಗ್ ಫಸಲ್ ಕೊಡ್ತಾ ಇದೆ, 1 ಎಕರೆ ಬಿಟ್ಟಿದ್ರಿ ದಾಳಿಂಬೆಗೆ? ದಾಳಿಂಬ್ರಿಗೆ 1 ಎಕರೆ ಆದ್ರೆ ಈಗ ಚಲ್ತಿ, ಇನ್ನ 2 ಎಕರೆ ಮಾಡ್ಬೇಕತ್ತೀವ್ರಿ. ದಾಳಿಂಬ್ರಿ ಆದ್ರೂ ಅದು ಸೌಕರ್ ಕಿತ್ತರು ಇದು ಅದ್ರಿ ಬೆಳೆ, ಅದ್ರದೇನ್ ಆ ಬೆಳೆಗೆ ಅಂತರ ನೀರು ಕಮ್ಮಿ ಹತ್ತಾವ್ರಿ. ಈ 100 ನಿಂಬೆ ಗಿಡ ಬದುಕು ಜಾಗನಾಗ 800 ದಾಳಿಂಬ್ರಿ ಬದುಕ್ತಾವ್ರಿ ನಮ್ದು. ಹಿಂಗ ಅನುಮಾನ ಅದ್ರಿ, ನೀರ ಕಮ್ಮಿ ಹತ್ತಾರಿ ಅದಕ್ಕೆ ದಾಳಿಂಬ್ರಿಗೆ. ಮತ್ತ ಬೇಸಿಗೆಯಲ್ಲಿ ನೀರ್ 4-5 ತಿಂಗಳು ಬಿಟ್ಟಿಲ್ಲ ಅಂದ್ರು ನಡೀತದ್ರಿ ಅದ್ ಪೀಕ್. ನಾವು ಮಳೆಗಾಲದಾಗೆ ಒಂದು ಪೀಕ್ ತಗೋಬಹುದು. ದಾಳಿಂಬ್ರಿ ಬೇಸಾಯ ಆದ್ರೂ ಬಹಳ ಚಲೋ ಅದ್ರಿ, ಒಳ್ಳೇದಾದ್ರಿ. ಅದಕ್ಕೇನದ್ರಿ ಅದಕ್ಕೂ ಖಾತ ಸರ್ಕಾರಿ ಗೊಬ್ಬರ. ಈ ನಿಂಬಿಗೆ ಸ್ವಲ್ಪ ಸರ್ಕಾರಿ ಗೊಬ್ಬರ ಕಮ್ಮಿ ಉಪಯೋಗ ಮಾಡ್ಬೇಕ್ರಿ, ದಾಳಿಂಬ್ರಿಗೆ ಒಂದ್ ಸ್ವಲ್ಪ ಸರ್ಕಾರಿ ಗೊಬ್ಬರ ಹೆಚ್ಚು ಉಪಯೋಗ ಮಾಡ್ಬೇಕ್ರಿ. ಸಾವಯವ ಗೊಬ್ಬರ ಇದ್ರೆ ಅದನ್ನು ಉಪಯೋಗ ಮಾಡ್ಬೇಕ್ರಿ, ಸಗಣಿ ಕೊಟ್ಟಿಗೆ ಗೊಬ್ಬರ ಇದ್ರೆ ಅದನ್ನು ಉಪಯೋಗ ಮಾಡ್ಬೇಕು. ಅದರಿಂದ ಆದ್ರೂ ಸಗಣಿ ಕೊಟ್ಟಿಗೆ ಗೊಬ್ಬರ ಇದ್ರೆ ಎಲ್ಲ ಕೈ ಶೈನಿಂಗ ರೋಗ ಕಮ್ಮ ಇದು ಮಾತ್ರ ಕಸ ಕಂಡಿತ್ತು. ಕೊಟ್ಟಿಗೆ ಒಬ್ಬರನೇ ಚಲೋ ಇರ್ತದೆ. ಆಮೇಲೆ ಈಗ ದಾಳಿಂಬೆ ನಿಮ್ದಲ್ಲಿ ಕಾಣ್ತಾ ಇದೆ ನೋಡಿ, ಕಾಯಿ ಎಲ್ಲ ಸಣ್ಣ ಸಣ್ಣದಿದೆ, ಎಷ್ಟು ದೊಡ್ಡದಾಗಿ ಬೆಳೀತದ ಕೆಲವೊಂದು ಕಾಯಿ ನೋಡಿ ಮಾರ್ಕೆಟಿಗೆ ಬರುತ್ತೆ, ಸಣ್ಣ ಸಣ್ಣದಾಗಿರ್ತದೆ, ಕೆಲವೊಂದು ಭಾಳ ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಈಗ ನಿಮ್ದು ನಿಮ್ಮ ಈ ತೋಟದಲ್ಲಿ ಕಾಣ್ತಾ ಇದೆ ನೋಡಿ ದಾಳಿಂಬೆ, ಈಗ ಸಣ್ಣ ಸಣ್ಣದಾಗಿ ಕಾಣ್ತಾ ಇದೆ, ಎಷ್ಟು ದೊಡ್ಡದು ಬೆಳೀತದೆ ಮತ್ತು ಎಷ್ಟು ಟೈಮ್ ಹಿಡಿತದೆ ಈಗ ಇನ್ನು? ಸರ್ ಇನ್ನ ಆ ದಾಳಿಂಬೆ ರುಬ್ಬೇಕಾದ್ರೆ ಇನ್ನ ಅಡಿಸ್ ತಿಂಗಳದ ರೀ, ಅಡಿಸಿದ್ರೆ 3 ತಿಂಗಳು ರೀ. ಅದು ಕಮ್ಮಿ ಕಮ್ಮಿ 300 ಗ್ರಾಮ್ದಿಂದ 400-500 ಗ್ರಾಮ್ ತನಕ ಆಗ್ತದೆ ರೀ ಕಾಯಿ. ಒಯ್ಯೋ ನಾವು ಕಾಟ ಮಾಡಿ ನೋಡಿದೀವಿ ರೀ, ಆದ್ರೆ 500 ಗ್ರಾಮ್ ತನಕ ನಮ್ಮ ಹೊಲದಾಗ ತೋಟದಾಗ ಬೆಳೆದದ ರೀ. ಆದ್ರೆ ದಾಳಿಂಬ್ರದು ಭಾಳ ಚಲೋ ರೀ, ಉತ್ಪಾದನೆ ಭಾಳ ಚಲೋ ರೀ. ಅಂದ ನೀರು ಕಮ್ಮಿ ಹತ್ತದ ರೀ, ಅಂದ ಮಡ್ಡಿನೆಲ್ಲ ಈಗ ನಮ್ಮ ಪರಿಸರಕ್ಕೆ ಅನುಕೂಲವಾಗಿ ಬೆಳೆಯೋದ್ರಿ. ಅದು ರೋಗ ಇದು ಅಷ್ಟು ಭಾಳ ಬರಲ್ಲ ರೀ, ವಾತಾವರಣ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋಂಥ ಬೆಳೆಯೋದ್ರಿ. ಅದು ದಾಳಿಂಬೆ ಬೆಳೆಯಲ್ಲಿ ನಿಮಗೆ ಸಂತೃಪ್ತಿ ಇದೆ? ಇಷ್ಟು ವರ್ಷ ಏನು ಸಮಸ್ಯೆ ಇಲ್ಲ, ಚಲೋವಾಗಿ ನಡೀತಾ ಇದೆ. ಇನ್ನು ಈ ಜೋಳ ಬೇರೆ ಬೆಳೆಸ್ತಿರಲ್ಲ, ಜೋಳ ಮೆಕ್ಕೆಬೇಳೆ ತೊಗರಿ ಹಾಗೆ ಕಾಯಿಪಲ್ಯ ಟೊಮೆಟೊ ಇಂಥವ್ ಬಗ್ಗೆ ಮಾತಾಡ್ರಿ. ಟೊಮೆಟೊ ಹಚ್ಚಿದ್ದೇವ್ರಿ ಸರ್ ನಾವು. ಈಗ ಟೊಮೆಟೊ ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ಟೊಮೆಟೊ ಬಗ್ಗೆ ಯಾಕೆ ನಾರಾಜ್ ಆತಂದ್ರೆ, ವರ್ಷದಾಗ್ರಿ 4 ಬೆಳೆ ಮಾಡ್ಬೇಕ್ರಿ, ಅವ್ರ ರೇಟ್ ಯಾವಾಗ ಬರ್ತಾವ ಯಾವಾಗ ಬರಲ್ಲ ಗೊತ್ತಿಲ್ರಿ. 4 ತಿಂಗಳು ಒಂದ್ ಬೆಳೆ ಅಂದ್ರು 3 ಬೆಳೆ ಆತಾವ್ರಿ. 3 ಬೆಳೆ ಮಾಡ್ಬೇಕು, 2 ಬೆಳೆಗ್ ನಾವು ಲಾಗೋಡಿ ಕೈಲಿ ಹಾಕ್ಬೇಕು, 1 ಬೆಳೆಗ್ ರೇಟ್ ಹತ್ತದ, ಅದ್ರಾಗ ಲಾಭ ಬರ್ತದ ಅನ್ನೋದು ಇದಕ್ ಹಾಕೋದ. ಹಿಂಗ ಆಗಲ್ಕತನ ನಾವು ಒಂದ್ ಸ್ವಲ್ಪ ಅದಕ್ಕ ನಾರಾಜ್ ಮಾಡಿದ್ರಿ. ಆದ್ರ ಟೊಮ್ಯಾಟೊ ಬೆಳೆ ರೇಟ್ ಇತ್ತಂದ್ರ ಅದನ್ನು ಚಲೋ ಅದ್ರಿ ತರಕಾರಿ. ಆದ್ರೂ ಇಟ್ಟು ನಮ್ಗೇನ ಅಷ್ಟೊಂದು ಇದಿಲ್ಲ. ಆದ್ರೆ ನಾವು ಹಣ್ಣಿನ ಗಿಡ, ಹಣ್ಣ, ಬಾರಿಕಾಯಿ, ನಿಂಬಿಕಾಯಿ, ದಾಳಿಂಬ್ರಿ, ದ್ರಾಕ್ಷಿ ಇಂಥದ್ರಾಗ ಫುಲ್ ಇಂಟ್ರೆಸ್ಟ್. ಅದ್ರಾಗ ಉತ್ಪನ್ನ ಸಿಗ್ತದ, ಲಾಭ ಆದ್ರಿ. ಕನಿಷ್ಠ ಪಕ್ಷ ನಮ್ಗೆ ಏನಾದ್ರಿ ಹಾಕುದ್ ಲಾಗೋಡಿ ನಮ್ಮ ಮನಿ ಖರ್ಚ ಇಷ್ಟರಿ. ಲಾಸ್ಟಿಗೆ ಏನೂ ಆಗಿಲ್ಲಪ್ಪ ಅಂದ್ರೆ ಅಟ್ಟರಿ ಜಕ್ಕೊಂಡು ಹೋಗ್ತದ ಒಂದು ಆತ್ಮವಿಶ್ವಾಸ ಅದ್ರಿ. ಅದೇನ್ ಬಾರೆಕಾಯಿ ಕಾಣ್ತಾ ಇದೆ ನೋಡಿ ಇಲ್ಲಿ, ಅದೆಲ್ಲ ಜವರಿನ? ಹಾ ರೀ, ಅದು ಜವರಿ ಅದ್ರಿ, ಬಾರಿಕಾಯಿ ಜವರಿ ಅದ್ರಿ. ನೀವು ಬೇರೆ ಏನು ಈ ಸರ್ಕಾರಿ ಗೊಬ್ಬರ ಎಲ್ಲ ಹಾಕಲ್ಲ ಇದಕ್ಕೆ? ಸರ್ಕಾರಿ ಗೊಬ್ಬರ ಅದ ಏನು ಹಾಕಲ್ರಿ, ಸರ್ಕಾರಿ ಗೊಬ್ಬರ ಅದೇನು ಹಾಕಲ್ರಿ. ಬಾರಿಕಾಯಿ ಅವು ಜವರಿ ಆಗಿ ಮೊದಲು ತಯಾರು ಮಾಡಿದ್ರಿ, ಆ ನಂತರ ಅದಕ್ಕೇನಾದ್ರಿ ಅದ್ ಮುಂದೆ ಇವು ಕಲ್ಮಿ ಗಿಡ ಇರ್ತಾವ್ರಿ, ಅದ್ರ ತಂದು ಕಲ್ಮ ಕಟ್ಟಿದ್ರಿ. ಅದಕ್ಕೆ ಕಲ್ಮ ಕಟ್ಟಿ ಅವು ಗಿಡ ಮಾಡಿ ಮುಂದೆ ಬಾರಿಕಾಯಿ ಚಾಲು ಆತರಿ. ಅವಕ್ಕೆ ಅಂದ್ರೆ ಕಲ್ಮಿನೇ ರೀ ಅವು ಬಾರಿಕಾಯಿ. ಆದ್ರೆ ನಾವು ನಟ್ಟದು ಮೊದಲಿನ ಗಿಡ ಏನಾದ್ರಿ ತಳಗಿನ ಬಾಡಿ ಜವಾರಿ ನೀರಿ, ಅದೇನತ್ತರಿ ಜಲ್ದಿ ಸಾಯಲ್ರಿ. ಅದಕ್ಕೆ ಡೈರೆಕ್ಟ್ ಅದೇ ಕಡ್ಡಿ ತಿರುಗಿದೆ ಅಂದ್ರೆ ಅದು ಚಿಗಿಬಹುದು ಕರೆ, ಅದು ಚಿಗತ್ರ ಜಾಸ್ತಿ ದಿನ ತಾಳಂಗಿಲ್ರಿ. ಇದು ಬಡ್ಡೆ ಅದು ಮ್ಯಾಗಿನ ಗಿಡ ಒಣಗಿ ಹೋದ್ರು, ಕಲಮ್ ಕೊಟ್ಟದ ಗಿಡ ಒಣಗಿ ಹೋದ್ರು ಬಡ್ಡೆ ಅಂದ್ರೆ ಬಡ್ಡೆ ಒಣಗಲ್ರಿ. ಮತ್ತೆ ಅದಕ್ಕೆ ಚಿಗದ್ ಬಂದು ಮತ್ತೆ ಆಟ ಹಂಗಿ ನಾವು ಕಲಮ್ ಕೊಟ್ಕೋಬಹುದ್ರಿ. ಆ ಉದ್ದೇಶದಿಂದ ಅವು ಬಾರಿಕಾಯಿ ಮಾಡಿದ್ವಿ. ಎಷ್ಟು ಮಾಡಿದ್ರಿ ಇಲ್ಲಿ ಮೇಲ್ ತೋಟದಲ್ಲಿ? ಒಂದು ಸ್ವಲ್ಪ ಕಾಣ್ತಾ ಇದೆ, ಇನ್ ಕೆಳಗಿನ ತೋಟದಲ್ಲಿ ಇದೆಯಾ? ಅಡಿ ಚಕ್ರಿ ಐತ್ರಿ ಅದು ಬಾರಿಗಳ. ಅದರಲ್ಲೂ ಸಾಕಷ್ಟು ಲಾಭ ಬರ್ತಾ ಇದೆಯಾ, ಹೆಂಗಿದೆ ಅದ್ರ ಬಗ್ಗೆ ನಿಮ್ಮ? ಅದರಷ್ಟು ಲಾಭ ಅಂದ್ರೆ 1 ನಂಬರ್ ನಮ್ಗೆ ನಿಂಬೆ ಅನ್ಸದ್ರಿ, 2 ನಂಬರ್ ದಾಳಿಂಬ್ರಿ, 3 ನಂಬರ್ ಇದು ಬಾರಿಕಾಯಿ ರೀ. ಬಾರಿಕಾಯಿ ಅಂದ್ರೆ 3 ನಂಬರ್. ಅದ್ರ ಹಿಂದೆ ನಮ್ಗೆ ಎಲ್ಲ ತರಕಾರಿ ಪಿರಕಾರಿ ಅದ್ರ ಹಿಂದೆ ಅನ್ಸವ್ರಿ. ಅದ್ರ ತರಕಾರಿದ ಹೆಂಗ್ರಿ ಡೇ ಈ ವರ್ಷ ಲಾಭ ಆತದ ಇಲ್ಲೋ, ನಾವು ಹಚ್ಚಿದೆವೋ ನಮ್ಗೆ ಇದ್ರಾಗ ಆತದೋ ಇಲ್ಲೋ ಅನ್ನೋದು ಅಷ್ಟೇ ಕಾನ್ಫಿಡೆನ್ಸ್ ಇರಲ್ಲ. ಈ ಉಳ್ಕಿದ ಹಣ್ಣಿನ ಬೆಳೆಗೆ ಎಷ್ಟೇ ಲಾಭ ಆತದಪ್ಪ ಅನ್ನೋದು ಒಂದು ಆಧಾರ ಇರ್ತದ್ರಿ. ನೀವು ನಿಂಬೆ, ದಾಳಿಂಬೆ ಮತ್ತೆ ಬಾರೆ ಈ ಮೂರಲ್ಲಿ ಬಹಳಷ್ಟು ಅವಲಂಬನೆಯಲ್ಲಿದ್ದೀರಿ ನೀವು, ಇದ್ರ ಬಗ್ಗೆ ಬಹಳ ನಿರೀಕ್ಷೆ ಇದೆ. ತಕ್ಕ ಮಟ್ಟಿಗೆ ನಿರೀಕ್ಷೆ, ನಿಮ್ಮ ನಿರೀಕ್ಷೆ ತಕ್ಕ ಮಟ್ಟಿಗೆ ಸಿಗ್ತಾ ಇದೆ, ಫಲ ಸಿಗ್ತಾ ಇದೆ, ಸಾಕಷ್ಟು ಲಾಭ ಬೇರೆ ಇದೆ ಅಂತ ಹೇಳ್ತಾ ಇದ್ರಿ. ಇನ್ನು ಜೋಳ ಬೆಳೆಸಿರ, ಅದರಲ್ಲಿ ಜೋಳ ಮೆಕ್ಕೆಜೋಳ ಅಂತ ಹೇಳಿದ್ರಿ ನೋಡಿ, ಅದು ನಿಮ್ಮ ಬಳಕೆಗೆನ ಅಥವಾ ಮಾರಾಟ ಕೊಡಿರ್ತೀರಿ? ಮಾರಾಟ ಸರ, ನಾವು 1 ಅಡಿ ಚಕ್ರಿ ಅದ್ರಿ ಜೋಳ ಮಾಡ್ತೇವೆ. ಜೋಳ ಮಾಡಿದ್ರೆ M35 ಅಂತೇಳಿ ಜೋಳ ಸಿಗ್ತಾರಿ. ಅದು ಆ ಜೋಳ ಹಾಕಿದ್ರೆ ನಮ್ಗೆ ಇಳುವರಿ ಭಾಳ ಚಲೋ ಅನಿಸಿದ್ರಿ. 1 ಎಕರೆಕ ಇಲ್ಲಾಂದ್ರು 8 ಚೀಲ ಎಷ್ಟು 8 ಚೀಲ 10 ಚೀಲ ತನಕ ಆಗ್ಯದ್ರಿ. ಅದರಿಂದ ಅದೇ ತಳಿ ನಮ್ಗೆ ಭಾಳ ಇಷ್ಟಪಟ್ಟು ಆಗ್ಯದ್ರಿ. ಜೋಳ ಆದರೂ ಮಾರ್ತಿರ್ ನಾವು ನಮ್ಮ ಮನೆಗೆ ಎಷ್ಟತ್ತ ಒಂದು 4 ಚೀಲ 5 ಚೀಲ ಇಟ್ಕೊಂಡು ಉಳ್ಕಿದೇನಾದ್ರೂ ಮಾರ್ಕೆಟ್ಗೆ ಅನಿಸ್ತೀರಿ. ಜೋಳದಲ್ಲಿ ಮಿಕ್ಕಿದ್ರೆ ನೀವು ಮಾರ್ತೀರಿ, ನಿಮ್ಗೆ ಬೇಕಾದಷ್ಟು ಇಡ್ತೀರಿ, ಆಮೇಲೆ ಮಿಕ್ಕಿದನ್ನು ಮಾರ್ತೀರಿ. ತೊಗರಿ ಕೂಡ, ತೊಗರಿ ಎಲ್ಲಿದೆಯಾ ನಿಮ್ದು? ತೊಗರಿ ಇಲ್ಲಿ ತೆಳಗಿನ ಇದ್ರಾಗ್ಯದ್ರಿ. ಆ ತೊಗರಿ ಏನಾದ್ರಿ ನಾವು ತೊಗರಿದು ಈಗೇನು ಸರ್ಕಾರದಿಂದ ಬೆಂಬಲ ಧಾರಣೆ ಮಾಡಿದ್ರಲ್ರಿ, ಅಲ್ಲಿ ಅಂದ್ರೆ ನಮ್ಗೆ ತೊಗರಿ ಬೆಳೆ ಅನುಕೂಲ ಅನಿಸಿದ್ರಿ. ಸರ್ಕಾರನ ಅದೊಂದು ಭಾಳ ಚಲೋ ಇದು ಮಾಡ್ಯಾದ್ರಿ, ಅದರಿಂದ ರೈತರಿಗೆ ಒಂದು ತುಸು ಅನುಕೂಲ ಆಗ್ಯದ್ರಿ. ಇಲ್ಲಾತ್ರ ತೊಗರಿ ರೇಟ್ ಏನು ಮಾಡ್ತೀರಿ, ತೊಗರಿ ಬರೋಟಿಗೆ ಮಾರ್ಕೆಟ್ದವ್ರು ಎಲ್ಲ ರೇಟೇ ಇಳಿಸಿಬಿಡ್ತೀರಿ. ಈಗ ಬೆಂಬಲ ರೇಟ್ ಇಟ್ಟರಿಂದ ಅವರಿಗೆ ಸ್ವಲ್ಪ ಇದ್ರ ತೆಳಗೆ ಇಳಿದು ಹೋಲಕ್ಕೆ ಆಗಂಗಿಲ್ಲಲ್ರಿ. ಎಲ್ಲ ಇತ್ತಂದ್ರೆ ಎಲ್ಲ ರೈತರ ಕಡೆ ಮಾರ್ಕೆಟ್ಗೆ ಬಿಟ್ಟು ಆ ಕಡೆ ಹೋಗ್ತಾರೆ ಅಂತೇಳಿ ಅವರು ಒಂದು ಸ್ವಲ್ಪ ರೇಟ್ ಕೊಡ್ತಾರೆ. ಇಲ್ಲಾತ್ರಿ ವರ್ಷ ಹೆಂಗಾತೈತ್ರಿ, ಹಿಂಗೆ ತೊಗರಿ ನಮ್ಮಲ್ಲಿ ಬೆಳೆ ಬಂದದ ನಾವು ಮಾರ್ಕೆಟ್ಗೆ ಒಯ್ಬೇಕನ್ನಟ್ಗಿನಿ ಎಲ್ಲ ತೊಗರಿ ರೇಟಿಗೆ ಇಳಿಸಿಬಿಡ್ತೀರಿ. ಆ್ಯಂಡ್ ಅವ್ರು ತುಂಬಿಕೊಂಡು ಬಳಿಕ ಏನದ ಮತ್ತು ಅವ್ರು ಅವ್ರು ಹೇಳೋದ್ರ ರೇಟಿಗೆ ನಾವೇ ತುಂಬರ್ಬೇಕಾಗ್ತೈತಿ ರೀ ಬೀಜ ಇದು ಅಂತ ಹೇಳಿ. ಅಂದರೆ ತೊಗರಿ ಬೇಸಾಯದಲ್ಲಿ ಕೂಡ ನಿಮಗೆ ಸಮಾಧಾನ ಇದೆ ಅಲ್ವಾ? ಇನ್ನು ನೀರಾವರಿದ್ದು ವ್ಯವಸ್ಥೆ ನೀವು ಹೇಳಿದ್ರಿ, ಅದಕ್ಕೆ ಪಂಪ್ ಸೆಟ್ ಕೂಡ ಹಾಕ್ತೀರಂತ, ಮತ್ತೆ ಈ ಸೋಲಾರ್ದು ವ್ಯವಸ್ಥೆ ಕೂಡ ಮಾಡ್ತೀರಂತ ಹೇಳಿದ್ರಿ. ಇನ್ನು ಮಾರಾಟದ ವ್ಯವಸ್ಥೆ, ನಿಮ್ಮ ಮನೆ ನೋಡಿದ್ರೆ, ನಿಮ್ಮ ಜಮೀನು ನೋಡಿದ್ರೆ ರೋಡ್ ಪಕ್ಕದಲ್ಲೇ ಇದೆ, ಅದರಿಂದಾಗಿ ನಿಮಗೆ ಮಾರಾಟದ ವ್ಯವಸ್ಥೆಗೆ ಏನು ಸಮಸ್ಯೆ ಇಲ್ಲ. ಅಂದ್ರೆ ಮೇನ್ ರೋಡ್ ಇಂದ ಬಹಳ ದೂರ ಇದ್ರೆ, ಒಳಗಿದ್ರೆ ಎಲ್ಲ ಮಾರಾಟ ಮಾಡುವಂತದ್ದು ಕಷ್ಟ ಇದೆ, ಅದರಿಂದಾಗಿ ನೀವು ಮಾರಾಟದ ವ್ಯವಸ್ಥೆ ಎಲ್ಲ ಸರಿಯಾಗಿ ನಿಮಗೆ ಆಗ್ತಾ ಇದೆ ಅಲ್ವಾ? ಮಾರಾಟದ ಏನು ನಮಗೆ ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಇಲ್ಲಿ ಡೈಲಿ ಮಾರ್ಕೆಟ್ಗೆ ಒಂದು ನಾಲ್ಕೆರಡು ಗಾಡಿ ಅದಾವ ರೀ, ಅವ್ರು ಡೈಲಿ ಹೋಗ್ತಾವ ರೀ. ಅವ್ರು ಫೋನ್ ಮಾಡಿಬಿಟ್ಟು ಸಾಕ್ರಿ, ನಮ್ಮ ಹೊಲ್ದಾಗ ಇಟ್ಟದ ಮಾಲ ಒಯ್ತೀರಿ ಅಂದ್ರೆ ಸಾಕ್ರಿ, ಅವ್ರು ಬರ್ತಾರೆ ತುಂಬಿಕೊಂಡು ಎಲ್ಲ ಹೇಳ್ಕೊಂಡು ಹೋಯ್ತಾರಿ. ಒಂದು ಟೈಮ್ ನಮ್ಗೆ ಹೋಗೋದಾಗಲಿಲ್ಲ, ನಾವು ಒಬ್ಬೊಬ್ಬರೇ ಇದ್ದೇವೆ, ಒಬ್ಬಟಿಗರ್ ಇದ್ದೇವೆ, ಹೊಲ್ದಾಗ ಕೆಲಸ ಇತ್ತು, ನಾವು ಇಲ್ಲೇ ಮಾಡ್ಕೋತಿದ್ರು. ಅವ್ರು ನಮ್ಗೆ ಬಟ್ಟಿ ಎಲ್ಲ ತಂದು ನಮ್ಗೆ ಮುಟ್ಟಿಸ್ತಾರೆ ಅವ್ರು ಸರಿಯಾಗಿ. ನಮ್ಮ ಊರಾಗ ಹಿಂಗೆ ವ್ಯವಸ್ಥೆ ಚಲೋ ಅದ್ರಿ, ಅದೊಂದು ಮಾಲ್ ಒಯ್ದು ಮಾರೋದು, ಆ ಎಟ್ಟಿಗೆ ಮಾರಿತಾವ ರೊಕ್ಕ ದುಡ್ಡು ಎಲ್ಲ ಪಟ್ಟಿ ಎಲ್ಲ ಸರಿಯಾಗಿ ಹಚ್ಕೊಂಡು ತಂದು ಕೊಡ್ತಾರೆ, ಅದರೇನು ತೊಂದರೆ ಇಲ್ಲರಿ. ಈಗ 10 ಎಕರೆ ಜಾಗ ಇದೆ ಅಲ್ಲ ಭೂಮಿ, ಅದೆಲ್ಲ ನಿಮಗೆ ವಂಶ ಪಾರಂಪರ್ಯವಾಗಿ ನಿಮ್ಮ ತಂದೆಯವರಿಂದ ಬಂದಿದ್ದ ಅಥವಾ ನೀವು ಸ್ವಲ್ಪ ಖರೀದಿ ಮಾಡಿದ್ರೆ ಅದ್ರ ಜೊತೆಯಲ್ಲಿ? ಅದು ಅದ್ರಾಗ ನಮ್ಮ ತಂದೆಯವರೇ ಒಂದು ಸ್ವಲ್ಪ ಖರೀದಿ ಮಾಡಿದ್ರೆ, ಮೊದಲೊಂದು 6 ಎಕರೆ ಐತ್ರಿ, ಒಂದು 4 ಎಕರೆ ತೊಗೊಂಡಿದ್ದಾರೆ ನಮ್ಮ ತಂದೆಯವರೇ ತೊಗೊಂಡ್ರಿ. ನಾವಂತೂ ತೊಗೊಂಡಿಲ್ಲ, ನಮ್ಮ ತಂದೆ ಕೈಲಿನೇ ಆಗಿದ್ರಿ. ಎಷ್ಟು ಓದಿದ್ರಿ ನೀವು? ನಾ ಬಿ ಎ ಹೋಗಿದ್ದೆ. ನೀವು ಬಿ ಎ ಓದಿದ್ರು ಕೂಡ ಇಲ್ಲೇ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರಿ? ಬಿ ಎ ಓದಿದ ಮೇಲೆ ಪೇಟೆಗೆ ಹೋಗೋದು, ಏನೋ ಸರ್ಕಾರಿ ಕೆಲಸನ ಅರೆ ಸರ್ಕಾರಿ ಕೆಲಸನ ಇಟ್ಕೊಂಡು ಹೋಗುದು, ಇಂಥದ್ದೆಲ್ಲ ಯೋಚನೆ ಮಾಡ್ಲಿಲ್ಲ ನೀವು ಅಲ್ವಾ? ಇಲ್ರಿ ಸರ್, ನನಗೆ ಏನ್ ಅನಿಸ್ತ್ರಿ ಅಂದ್ರೆ, ನಾವು ಈಗ ಕಲ್ತಿದೇವಪ್ಪ ಅಂದ್ರೆ ಎಲ್ಲರೂ ಹೋದೇವು, ಒಂದು 10,000-15,000 ರೂಪಾಯಿ ನಮ್ಗೆ ಅಲ್ಲಿ ಹೋಗಿ ಹೋದ್ರೆ ಕೊಡ್ತಾರ ಪಗಾರ. ಅದ್ರದಿಂದ 10,000-12,000 ರೂಪಾಯಿ ನಮಗೆ ಮನೆ ಖರ್ಚಬೇಕು, ಅದ್ರ ಉಳಿದಿಟ್ಟು 4,000. ಇಲ್ಲೇ ನಮ್ಗೆ 5,000 ಉಳಿದ್ರೆ ಸಾಕಲ್ಲ, ನಾವು ಅಲ್ಲೇ ಹೋಗಿ ನಮ್ಮಲ್ಲಿ ನಾವು ಮಾಡ್ಕೊಂಡು ತಿಂದ್ರೆ ಹೆಂಗೆ? ಅವ್ರು ಬೇರೆದವ್ರು ಮಾಲಕ್ ನಾವೇ ಮಾಲಕ್ರೆ ಹಾಕೊಂಡು ಹೋದ್ಬಿಟ್ಟು ಬೇರೆದವ್ರಿಗೆ ಯಾಕೆ ನಾವು ಹಾಳಾಗಬೇಕು ಹಿಂಗೆ ಅನಿಸಿ ನಾ ಹೋಗ್ಲಿಲ್ರಿ. ಇಲ್ಲಿ ಆದ್ರಂತೆ ನಾ ಇಲ್ಲಿ ನಡ್ಕೊಂಡಿನ್ರು ನುಡ್ಕೊಂಡಿನ್ರಿ, ಇಲ್ಲಿ ದುಡಿದಿನ್ರಿ, ಮತ್ತು ಇಲ್ಲಿ ನನಗೆ ಹುಮ್ತಾಯಿ ನನಗೆ ಎಟ್ಟೆಯಲ್ಲಿ ಕೊಟ್ಟಾಳ್ರಿ, ಅದ್ರಾಗೆ ಸುಖದಾಗಿದ್ದೀರಿ. ಅಂದರೆ ನೀವು ಓದಿದ್ದ ರೈತರು, ಬಿ ಎವರೆಗೆ ಮಾಡಿದವರು, ಓದಿದ್ರಿಂದ ನಿಮಗೆ ಇನ್ನಷ್ಟು ಪ್ರಯೋಗ ಮಾಡಲಿಕ್ಕೆ, ಇನ್ನಷ್ಟು ಇದರ ಬಗ್ಗೆ ಏನು ಹೇಳ್ತೇವೆ ನಾವು, ಇನ್ನು ಇದರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಅಥವಾ ಪ್ರಯೋಗ ಮಾಡಲಿಕ್ಕೆ ಅಥವಾ ಮಾರಾಟ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಅಂತ ಭಾಳ ಯೋಚನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಇದರಲ್ಲಿ ಅಲ್ವಾ? ಓದಿದ್ರಿಂದ ಎಷ್ಟು ಪ್ರಯೋಜನ ಆಗಿದೆ ಹೇಳಿ. ಓದಿದ್ದು ಓದಿದ್ರಿಂದ ಸರ್ ನಮ್ಗೆ ಯಾವ ಗೊಬ್ಬರ ಎದಕ್ಕೆ ಉಪಯೋಗ ಮಾಡಬೇಕು, ಯಾವಾಗ ಏನು ಎದಕ್ಕೆ ಹತ್ತದ, ನಾವು ಯಾರಿಗೆ ಕೇಳಕ್ಕೆ ಹತ್ತಲ್ರಿ. ನಾವು ಅದ್ರ ಮ್ಯಾಗಿಂದ ಲೇಬಲ್ ಅವು ಇವು ಓದಿ ನಾವೆಲ್ಲ ತಿಳ್ಕೊಬೋದು ರೀ. ಯಾರಿಗೆ ಯಾವ್ದು ಉಪಯೋಗ ಮಾಡಬೇಕು, ಯಾರಿಗೆ ಉತ್ತಾನ ತೋರಿಸ್ಬೇಕು ಅನ್ನೋದೇನು ಇಲ್ಲ. ಇದು ಓದಿದ್ರೆ ನೋಡಿದ್ರೆ ಇದು ಎದಕ್ಕೆ ಬರ್ತದಪ್ಪ, ಇದ್ರದ್ದು ಏನು ಉಪಯೋಗ ಅದ, ಇದು ಎನ್ ಅಂದ್ರೇನು, ಪಿ ಅಂದ್ರೇನು, ಕೆ ಅಂದ್ರೇನು, ಇವೆಲ್ಲ ನಮ್ಗೆ ಶಬ್ದ ಗೊತ್ತಿದ್ರೆ ಅಂದ್ರೆ ನಾವು ಅದು ಇದಕ್ಕೆ ಹತ್ತದಪ್ಪ, ಇದು ಈಗ ಸದ್ಯ ನೈಟ್ರೋಜನ್ ಹೆಚ್ಚಿತ್ತು ಅಂದ್ರೆ ಗಿಡ ಚಿಗಿತದ, ಈ ಕ್ಯಾಲ್ಸಿಯಂ ಫಾಸ್ಫರಸ್ ಇವು ಹೆಚ್ಚಿದ್ರೆ ಕಾಯಿ ಶೈನಿಂಗ್ ಬರ್ತದ. ಹಿಂಗೆಲ್ಲ ನಮ್ಗೆ ಒಂದು ಸ್ವಲ್ಪ ಬುದ್ಧಿ ಇದ್ರದ್ದು ಓದಿದ್ರಿಂದ ಅದೆಲ್ಲ ನಾಲೆಜ್ ಬಂದದ್ರಿ. ಯಾರಿಗೆ ನಮ್ಗೆ ಕೇಳಕ್ಕೆ ಅವಶ್ಯಕನೇ ಇಲ್ರಿ. ನಮ್ಮ ಹೊಲ್ದಾಗ ನಮ್ಗೆ ಏನು ಕೊರತೆ ನಮ್ಮ ಬೆಳಿಗ್ಗೆ ಏನಿಲ್ಲ ಅನ್ನೋದು ನಮ್ಗೆ ಗೊತ್ತತ್ತರಿ. ಇದೊಂದು ಓದಿದ್ರಿಂದ ನಮಗೆ ಫಾಯ್ದೆ ಅದರಿ. ಆದ್ರೆ ಯಾರಿಗೆ ನಾವು ಮತ್ತೊಬ್ರಿಗೆ ಏನು ಹಾಕಬೇಕಪ್ಪ, ನಮ್ಮ ಹೊಲ್ದಾಗ ಹಿಂಗಾಗ್ಯದ, ಹಿಂಗೆ ಬೆಳಿಗ್ಗೆ ಬಂದದ, ನಾವೇ 4 ಮಂದಿಗೆ ಹೇಳ್ತೇವ್ರಿ ಇದು ಹಿಂಗಾಗ್ಯದ, ಹಿಂಗೆ ಮಾಡಪ್ಪ ನೀನು ಅಂದ್ರೆ ಕಮ್ಮಿ ಆಗ್ತದ, ನಾ ಹಿಂಗೆ ಮಾಡಿದನು ನಂದು ಕಮ್ಮಿ ಆಗ್ಯದ. ಅವ್ರು ಬಂದು ನಮ್ಮ ಹೊಲಕ್ಕೆ ನೋಡ್ತಾರ, ಮಾಹಿತಿ ಕೇಳ್ತಾರ, ಹೋಗ್ತಾರ್ರಿ. ನಮ್ಮ ಆಜು ಬಾಜುಕಿನ ಎಷ್ಟು ರೈತರು ಅದಾರ್ರಿ, ಎಲ್ಲರೂ ಬರ್ತಾರ್ರಿ ನಮ್ಮ ಹೊಲಕ್ಕೆ ನೋಡ್ಲಿಕ್ಕೆ. ಆದ್ರೆ ನೀ ಏನು ಮಾಡಿದಿ, ಏನಿಲ್ಲ, ಇದಕ್ಕೆ ಏನು ಹಾಕಬೇಕು ನನಗೆ ಕೇಳ್ತೀನಿ. ನಾ ಮಾಡಿರ್ಲಿಲ್ಲ ಅಂದ್ರು ನಮ್ಮ ಪಕ್ಕದ ಬಾಜುಕಿನ ಹೊಲದ್ರೆ ನನಗೇನು ದುಡ್ಡಿನ ಸಮಸ್ಯೆ ಏನಾರು ಇದ್ದು ನಾವು ಅದು ಮಾಡಿತ್ತಿಲ್ಲ ಅಂದ್ರು ಅವ್ರು ಮಾಡ್ರಿ ಹಿಂಗೆ ಆತ ಚಲೋ ಹಿಂಗೆ ಹೇಳ್ತೇವ್ರಿ. ಅಂದರೆ ಕೃಷಿಕರ ಮಕ್ಕಳು ಓದಬೇಕು, ಚೆನ್ನಾಗಿ ಓದಬೇಕು, ಓದಿದ ನಂತರ ಅವರಿಗೆ ಕೃಷಿ ಭೂಮಿಯಲ್ಲಿ ಕೂಡ ಅವ್ರು ತೊಡಗಬೇಕು ಅಲ್ವಾ? ಕೃಷಿ ಭೂಮಿಯನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಲ್ಲ. ಓದಿದ್ದು ಇಲ್ಲಿ ಉಪಯೋಗ ಆಗ್ತದೆ ಅಲ್ವಾ? ನೀವು ಹೇಳಿದಾಗೆ ಉಪಯೋಗ ಆಗ್ತದೆ. ಈಗ ನೀವು ಓದಿದ ರೈತರು, ಎಜುಕೇಟೆಡ್ ರೈತರು, ನೀವು ಬಿ ಎವರೆಗೆ ನೀವು ಮಾಡಿದಿರಿ, ಸಾಕಷ್ಟು ಇಲ್ಲಿ ನೀವು ಪ್ರಯೋಗ ಮಾಡಿದಿರಿ, ನಿಮಗೆ ಲಾಭ ಬರ್ತಾ ಇದೆ, ತಕ್ಕ ಮಟ್ಟಿನ ಜೀವನ ಕೂಡ ನಡೀತಾ ಇದೆ. ಈಗ ಬೇರೆ ಕೃಷಿಕರು, ಅಂದರೆ ಕೆಲವು ಕೃಷಿಕರು, ಅಯ್ಯೋ ಏನಿಲ್ಲ, ಇಲ್ಲಿ ನಾನು ಪೇಟೆಗೆ ಹೋಗ್ತೇನೆ, ಸಾಲ ಸಿಕ್ಕಾಪಟ್ಟೆ ಸಾಲ ಆಗ್ತಾ ಇದೆ, ಹಾಗೆ ಹೀಗೆಲ್ಲ, ಅಥವಾ ಇದರಲ್ಲಿ ಲಾಭದಾಯಕ ಒಂದು ವ್ಯವಸಾಯ ಅಲ್ಲ ಕೃಷಿ, ಹಳ್ಳಿ ಬದುಕು ಚೆನ್ನಾಗಿಲ್ಲ ಅಂತ ಹೇಳುವವರಿಗೆ ನೀವು ಏನು ಕಿವಿ ಮಾತು ಹೇಳ್ತೀರಂತ ಹೇಳಿ ನಿಮ್ಮ ಫೋನ್ ನಂಬರ್ ಕೊಡಿ ಅವರಿಗೆ. ಹಾಂ, ನಿಮ್ಮ ತೋಟ ಬಂದವ್ರು ನೋಡಲಿ, ನಿಮ್ಮ ಹತ್ರ ವಿಚಾರ ಮಾಡ್ಬೋದು, ನೀವು ಓದಿದವರಲ್ಲ ಅದನ್ನು ತಿಳಿಸ್ಬೋದು ಹೇಳಿ. ನಾವು ಓದಿದ್ದೇವೆ ರೀ ಸರ್ಕಾರಿ, ಇವರು ಏನು ಮತ್ತೊಬ್ರು ಹಾಳಾಗಬೇಕಂತ ಹೇಳಿ ಹೋಗೋರು ಇದ್ರೆ ಹೋಗ್ಬೇಕ್ರಿ. ಆದರೆ ಏನಂತದ್ರಿ, ಇಲ್ಲಿ ತೋಟನಾಗ ನಮ್ಮ ಬುದ್ಧಿ ಉಪಯೋಗಿಸಿ 8 ತಾಸು ಅಲ್ಲಿ ಮತ್ತೊಬ್ಬರಲ್ಲಿ ಹೋಗಿ ನಾವು ಡ್ಯೂಟಿ ಮಾಡ್ತೀವಿ. 8 ತಾಸು ನಿರಂತರವಾಗಿ ನಮ್ಮ ಹೊಲದಾಗ ನಾವು ದುಡಿದ್ರೆ ನಮ್ಗೆ ಎಟ್ಟೆಲಿಕ್ಕೆ ಭೂಮಿತಾಯಿ ಎತ್ತಿಡಲೇಬೇಕು, ನಮ್ಗೆ ಫಲ ಸಿಗಲೇಬೇಕು. ಆದರೆ ಯಾರು ಸುಮ್ಮ ಮತ್ತೊಬ್ರು ಆಳ ತಮ್ಮ ಹೊಲ ಮನೆ ಬಿಟ್ಟು ಮತ್ತೊಂದು ಕಡೆ ಹೋಗುದು, ಇದು ಬರೋಬ್ರಿ ಇಲ್ರಿ. ತಮ್ಮ ಮನೆ ಅವು ಹೊಲದಾಗ ಒಂದು ಸುನೀರ ನೀಡಿ ಏನಾರ ಮಾಡ್ಕೊಂಡು ಗೊಬ್ಬರ ಅದು ಇದು ಎಲ್ಲ ಅದಕ್ಕೆ ಏನು ಹತ್ತ ಹಾಕಿ ಬೀಜ ಒಳ್ಳೆ ತಳಿ ಬೇರೆ ಬೇರೆ ತಳಿ ಅದಾವ್ರಿ ಬೆಳಿಲಿಕ್ಕೆ ಅಂತ ತಳಿ ತಂದು ನಾವು ನಾಟಿ ಮಾಡಿ ಒಂದು ಏನ್ರಿ ಮಾಡ್ಕೊಂಡು ತಿಂದ್ರೆ ಹೊಲ ಏ ಮನೆ ಇದ್ದವ್ರಿ ಏನು ಅವಶ್ಯಕನೇ ಇಲ್ರಿ. ಎಲ್ಲಿ ಹೋಗ್ಲಿಕ್ಕೆ ಅವ್ರು ತಮ್ಮ ತಮ್ಮ ಹೊಲ ಮಾಡ್ಕೋಬಹುದು. ಇನ್ನೇನು ಅವ್ರ ಹಣಿಬಾರ್ದಾಗೆ ಸ್ವಲ್ಪ ಏನೋ ನೌಕರಿ ಇದು ಆಗಿತ್ತು ಬೈ ಚಾನ್ಸ್ ಬಂತು ಅಂದ್ರೆ ಹೋಗ್ಬೋದು. ಆದ್ರೆ ಇದ್ರಾಗ ಹೊಲ ಬಿಟ್ಟು ನಾವು ಯಾರ್ರಿ ಹಾಳಾತೀನೋ ಅನ್ನೋದು ಅದೇನು ತೆಗೆದು ಬರೋರಿ. ಹೊಲ ಮನೆ ಮಾಡ್ಕೊಂಡು ತಿನ್ನೋದು ಚಲೋ ರೀ. ಎಟ್ಟೆಲಿ 2 ಎಕರೆ ಇದ್ರೂ ಒಂದು ಕುಟುಂಬ ಬರುತ್ತದೆ. ಇನ್ ಗಿಡ ಗಂಪಿ ಇಂಥ ಕಾಯಿ ಹಣ್ಣು ಹಂಪಲ ಮಾಡಿದ್ರೆ ಬೇಕಾದ ಒಂದು ಕುಟುಂಬ ಬೆಕ್ಕಾಟ ದುಡಿಲಿ. ಅವ್ರ ಚೇನಿದಾಗ ಇರ್ಬೋದು, ಅವ್ರ ನೌಕರಿದಸ್ತ್ರಿ ಇದ್ದಂಗು ಇರ್ಬೋದು. ಆದ್ರೆ 8 ತಾಸು ಮಾತ್ರ ಕಂಪಲ್ಸರಿ ಅವರು ಡ್ಯೂಟಿ ಮಾಡ್ಬೇಕ್ರಿ. ಅಲ್ಲಿ ಹೊರಗೆ ಹೋಗಿ ದುಡಿದೇನ ನಮ್ಮ ಹೊಲದಾಗ ನಾವು ದುಡಿದು ನಾವೇ ಮಾಲಕರಾಗ್ಬೋದು. ಮತ್ತೆ ನಮ್ಗೆ ಯಾರು ಕೇಳೋರಿಲ್ಲ. ನೀವು ನಮ್ಗೆ ಒಂದ್ ಸ್ವಲ್ಪ ಬೇಸರ ಆದ್ರೂ ಒಂದ್ ಗಳಿಗೆ 10 ತಾಸು ಕೂತ್ರು ಯಾರು ಕೇಳಲ್ಲ. ಅಲ್ಲಿ ಯಾಕೆ ಕೂತ್ಯಪ್ಪ ಇಂದ ನಿನ್ಗೆ ಬೇಜಾರ ಅನ್ಸಿತ್ತು ಅಂದ್ರೆ ಇಂದ ಒಂದ್ ದಿನ ರಜೆ ಹಾಕ್ಬೇಕಿತ್ತು, ನೀ ಯಾಕೆ ಬಂದ್ಯಪ್ಪ ಡ್ಯೂಟಿಗೆ ಅಂತ ಕೇಳ್ತಾರ. ಇಲ್ಲಿ ಯಾರು ನಮ್ಗೆ ಕೇಳೋರಿಲ್ರಿ ಸರ್, ನಾವೇ ಮಾಲಕರು ನಾವೇ ಆಳ್ಬೋದು. ನಿಮ್ಮ ಅನುಭವ ಅಂದ್ರೆ ಕೃಷಿ ಜೀವನದಲ್ಲಿ ಸಮಾಧಾನ ಇದೆ, ಲಾಭ ಇದೆ, ಕೃಷಿ ಜೀವನ ಚೆನ್ನಾಗಿದೆ, ಹೆಚ್ಚಿನ ರೈತರು ಕೃಷಿ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾ ಕಾಶಿನಾಥ್ ನಾಗಪ್ಪ ಬಳಗಾವರೇ, ಇಷ್ಟೊತ್ತು ನೀವು ನಮ್ಮೊಂದಿಗೆ ನಿಮ್ಮ ಕೃಷಿ ಭೂಮಿಯ ಕೃಷಿ ಚಟುವಟಿಕೆಯ ಒಂದಷ್ಟು ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳಿ ಇಂಡಿ ತಾಲೂಕು ಹೊರ್ತಿ ಗ್ರಾಮದ ಅನ್ನಪೂರ್ಣ ಶ್ರೀಪತಿ ಸಾಲ್ಕೇರಿ ಹಾಗೂ ಸಂಗಡಿಗರಿಂದ ಸೋಬಾನದ ಹಾಡುಗಳು. ಯದು ಬಾತಂಗ್ಯ ಮಾಯ ಆಗಿರಿ ಸುಂದರಿ ಗುಣ ಬಾರಸು ಹೆಜ್ಜಿರಿ ಸುಂದರಿ ಗುಣವಾದಿನ ಮ್ಯಾಲ ಉದನ ಬಾಣ ಟಪದ ಮಾವಸು ಉದನ ಬಾಣ ಟಪದ ಮಾವಸು ಉದನ ಬಾಣ ಟಪದ ಮಿದ ಮಗಳಿಗೆ ಹಡದ ಪದ ಮನಿಗೆ ಕೂಡಸು ಹಡದಪ್ಪನ ಮನಿಗೆ ಸಿಂಧೂರ ಕೇವಾದಲ್ಲಿ ಚಂದ್ರ ಚಾಮುಡಿದಲ್ಲಿ ಚಂದ್ರ ಚಂದರ ಕಳಸಿರಿ ಜರ ಜಂಬರಸೋಯ್ ಚಂದ್ರ ಕಳಸಿರಿ ಜರ ಜಂಬರ ತಗೊಂಡು ಅಕ್ಕನ್ಯೋ ನಿನ್ನ ಮನಿ ನಿನ್ನ ಮನಿಗೆ ಬಿಗಾನಾಯಸೋಯ್ ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್ ಸಿಂಧೂರ ಕೇವಾದಲ್ಲಿ ಚಂದ್ರ ಚಾಮುಡಿದಲ್ಲಿ ಚಂದ್ರ ಚರತಮ್ಮ ವಾಳಗಿಂದ ಸೋಯ್ ಚಂದ್ರ ಚರತಮ್ಮ ವಾಳಗಿಂದ ಸೋಯ್ ಚಂದ್ರ ಚರಿತಮ್ಮ ಒಳಗಿಂದ ಬರುವಾಗ ಸುರಳಿ ಸೇವಂತಿಗೆ ನಾನಿ ದಂಡೆ ಸೋಯ್ ಸುರಳಿ ಸೇವಂತಿಗೆ ನಾನಿ ದಂಡೆ ಸೋಯ್ ಸುರುಳಿನ ಸೇವಂತಿಗೆ ನೆನೆದಂಡಿ ತಗೊಂಡು ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್ ಅಕ್ಕ ನಿನ್ನ ಮನಿಗೆ ಬಿಗಾನಾಯಸೋಯ್ ಅಕ್ಕ ನಿನ್ನ ಮನಿಗೆ ಬಿಗಾರ ಬಂದೇವ ಸುಂದರ ಮಗಳಿಗೆ ಕೂಡ ಬೇಕಸೋಯ್ ಸುಂದರ ಮಗಳಿಗೆ ಕೂಡ ಮಾನಿ ಮುಂದ ಎರಡತ್ತಿರ್ಬೇಕೈ ಹೊಲ ಮಾನಿ ಮಾನಿ ಮುಂದ ಎರಡತ್ತಿರ್ಬೇಕೈ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕೈ ಹೇಳಿ ಕೇಳಿ ಮಾಡ ಸಂತ ಮಾವನಿರ್ಬೇಕೈ ಹೇಳಿ ಕೇಳಿ ಮಾಡ ಸಂತ ತರ ಬರ ಮಾನಿಯಾಗ ಅತ್ಯವ ಇರ್ಬೇಕೈ ತರ ಬರ ಮಾನಿಯಾಗ ಅತ್ಯವ ಇರ್ಬೇಕೈ ತರ ಬರ ಮಾನಿಯಾಗ ಅತ್ಯವ ಇರ್ಬೇಕೈ ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕೈ ಒಳಗ ಹೊರಗ ತಿರುಗಲಾಕ ನಾಲ್ಕು ಇರ್ಬೇಕೈ ಒಳಗ ಹೊರಗ ತಿರುಗಲಕ ನಾದು ನಿರ್ಬೇಕೈ ಹಾಗೆ ಅಳಕಿ ನಡಿಯಲಕ ಬಾವ ನಿರ್ಬೇಕೈ ಹಂಜಿ ಅಳಕಿ ನಡಿಯಲಕ ಬಾವ ನಿರ್ಬೇಕೈ ಹಂಜಿ ಅಳಕಿ ನಡಿಯಲಕ ಬಾವ ನಿರ್ಬೇಕೈ ಸರಿ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕೈ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕೈ ನಾನಂತ ಸರಿ ಜೋಡಿ ನೆಗಿಯಾಣಿರ್ಬೇಕೈ ಹಾಲ ಹೈನ ಹಿಂಡಲಕ ಮೈದಾನಿರ್ಬೇಕೈ ಹಾಲ ಹೈನ ಹಿಂಡಲಕ ಮೈದಾನಿರ್ಬೇಕೈ ಹಾಲ ಹೈನ ಹಿಂಡಲಕ ಮೈದಾನಿರ್ಬೇಕೈ ಉಳ್ಳಕ ಮಕ್ಕಳಿರ್ಬೇಕ, ಹಲಹೈನ ಉಳ್ಳಕ ಮಕ್ಕಳಿರ್ಬೇಕ, ತವರು ಮನೆ ಕರ್ಕೊಂಡು ಹೋಗುಲ ಕಣ ತಮರಿರ್ಬೇಕ, ತವರು ಮನೆ ಕರ್ಕೊಂಡು ಹೋಗುಲ ಕಣ ತಮರಿರ್ಬೇಕ, ತವರು ಮನೆ ಕರ್ಕೊಂಡು ಹೋಗುಲ ಕಣ ತಮರಿರ್ಬೇಕ, ಪಾಟದ ಕಾಟಿ ಮ್ಯಾಲ